ಆಕಾಶವಾಣಿ ಮಡಿಕೇರಿ, ಸಮಯ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಕೇಳಿ, ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಬೆಟ್ಟಗೇರಿ ಆವಂದೂರಿನ ಕಡ್ಡ್ಯದ ಪಾರ್ವತಿ ಅವರೊಂದಿಗೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಬೆಟ್ಟಗೇರಿ ಆವಂದೂರಿನ ಕಡ್ಡ್ಯಾದ ಪಾರ್ವತಿ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೇವೆ. ಪಾರ್ವತಿ ಅವರ ಕೃಷಿ ಅನುಭವ ಚೆನ್ನಾಗಿದೆ. ಬರೀ ಮಹಿಳೆಯರಿಗಲ್ಲ, ಪುರುಷರಿಗೂ ಉತ್ತೇಜನ ನೀಡತಕ್ಕಂತಹದ್ದು. ಭತ್ತ, ಕಾಫಿ, ಕಾಳುಮೆಣಸು, ಬಾಳೆ, ಅಡಿಕೆ ಇತ್ಯಾದಿ ಬೆಳೆಗಳಲ್ಲದಲ್ಲೇ ಕೋಳಿಗಳನ್ನ, ಹಂದಿಗಳನ್ನ, ಹಸುಗಳನ್ನ, ಕೋಣಗಳನ್ನು ಸಾಕಿಕೊಂಡಿದ್ದಾರೆ. ತಮ್ಮ ಜಮೀನಲ್ಲದಲ್ಲೇ ಇತರರ ಜಮೀನನ್ನು ಗುತ್ತಿಗೆಗೆ ತೆಗೆದುಕೊಂಡು ತಮ್ಮ ಪತಿಯೊಂದಿಗೆ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದಾರೆ. ಸಾಮಾಜಿಕ ಕೆಲಸಗಳಲ್ಲೂ ಭಾಗಿಯಾಗ್ತಿರ್ತಾರೆ. ಆಲಿಸಿಕೊಳ್ಳಿ ಕಡ್ಡ್ಯಾದ ಪಾರ್ವತಿ ಅವರ ಕೃಷಿ ಅನುಭವಗಳನ್ನ. ಎಷ್ಟು ಎಕರೆ ತಮ್ದು ಜಮೀನು? 1 ಎಕರೆ ಗದ್ದೆ ಸರ್, 3 ಎಕರೆ ತೋಟ ಇದೆ ಸರ್. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೇಲಿ ನಮ್ಮ ಯಜಮಾನರು, ಈಗ 2 ವರ್ಷ ಇಲ್ಲ ಆಯ್ತು ಇಲ್ಲಿಗೆ ಬಂದು. ಮೊದ್ಲು ಅವರು ಬ್ಯಾಂಗ್ಳೂರಲ್ಲಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಮಕ್ಕಳು ಹೊರಗಡೆ ಓದ್ತಾ ಇದ್ರು, ಹಾಗೆ ನಾನು ಮೊದ್ಲು ಅತ್ತೆ ಮಾವ ಇದ್ರು. ಆಮೇಲೆ ಅವ್ರು ಎಕ್ಸ್ಪೈರ್ಡ್ ಆದ್ಮೇಲೆ ಮತ್ತೆ ಜನ ಇಟ್ಕೊಂಡು ನಾನೇ ನಡ್ಸ್ಕೊಂಡು ತೋಟ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ ಗದ್ದೆ ಕೆಲಸ ಎಲ್ಲ. ಈಗ 2 ವರ್ಷದಿಂದ ಯಜಮಾನರು ಬಂದು ಇಲ್ಲೇ ತೋಟ ಗದ್ದೆ ಎಲ್ಲ ನಡ್ಸ್ಕೊಂಡು ಸ್ವಲ್ಪ ಹೊರಗಡೆ ಲೀಸ್ಗೆಲ್ಲ ತೋಟ ತಕೊಂಡು ನಡ್ಸ್ಕೊಂಡಿದ್ದೀವಿ ಸರ್. ಓಹೋ, ನಿಮ್ದಲ್ದೇ ಬೇರೆಯವ್ರದ್ದು ಗುತ್ತಿಗೆ ತಗೊಂಡಿದ್ದೀರಿ? ಎಷ್ಟು ತಗೊಂಡಿದ್ದೀರಿ ಬೇರೆಯವ್ರದ್ದು? ಅದು 4 ಎಕರೆ ಇದೆ ಸರ್. ಅಲ್ಲಿ ಏನ್ ಬೆಳಿತೀರಿ? ಕಾಫಿ ತೋಟ. ರೋಬಸ್ಟಾ? ಹಾ, ರೋಬಸ್ಟಾ ಕಾಫಿ. ಈಗ ಕಾಫಿ ತೋಟ ಮಾಡ್ಲಿಕ್ಕೆ ಹೇಗೆ ಗುತ್ತಿಗೆ ತಗೊಳ್ತೀರಿ? ಇಷ್ಟು ವರ್ಷಕ್ಕೆ ಅಂತ ಅನ್ಕೊಂಡು 5 ವರ್ಷದವರೆಗೆ ಲೀಸ್ಗೆ ಅಂತ ಬರ್ಸ್ಕೊಂಡಿದ್ದೀವಿ. ಒಳ್ಳೇದು, ಅವ್ರಿಗೂ ಅನುಕೂಲ ನಿಮಗೂ ಅನುಕೂಲ. ನೋಡಿ, ಹಾಗೆ ಜಮೀನ್ ಬಿಟ್ರೆ ನೋಡಕ್ಕಾಗಲ್ಲ, ಕೆಲಸ ಮಾಡಿದ್ರೆ ಚಂದ ಕಾಣುತ್ತೆ ಅಲ್ವಾ? ನಮ್ಮ ಮನೆಯವ್ರು ಸರ್ ಗದ್ದೆಗಳು, ಹಾಗೆ 3 ಎಕರೆ ಮೇಲೆ ಗದ್ದೆ ಮಾಡ್ತೀವಿ ಸರ್. ಗದ್ದೆ ವಾರಕ್ಕೆ ಅಂತ ಹೇಳಿ ಅದಿಷ್ಟು ಅವ್ರಿಗೆ ಭತ್ತ ಕೊಟ್ಬಿಡುದು ಅಂತ. ಆತರ ನಮ್ದು 1 ಎಕರೆ ಅಲ್ಲದೆ ಮತ್ತೊಂದು 4 ಎಕರೆ ಗದ್ದೆನೆ ಮಾಡ್ತೀನಿ ಸರ್. ಪರವಾಗಿಲ್ಲ. ಕೂಡ್ಲಿಕ್ಕೆ 2 ಕೋಣಗಳಿದೆ, ಮತ್ತೆ ಹಾಲು ಕರಿಗೆ ಹಸು ಇದೆ, ಮತ್ತೆ 2 ಹಂದಿಗಳಿದೆ ಸರ್, 20 ಕೋಳಿ ಇದೆ. ಹಾಗೆ ಮನೆಯಲ್ಲಿ ಮೂರ್ ನಾಯಿಗಳಿದ್ದಾವೆ, ಕೆಲಸದವರಿದ್ದಾರೆ, ಎಲ್ಲ ಸಂಸಾರ. ತಾವೇನು ಓದಿದ್ದು? ನಾನು 10th ಸರ್. ನಿಮ್ಮ ಯಜಮಾನರು? ಯಜಮಾನರು 10th ಓದಿದ್ವಿ ಸರ್. ಅವ್ರು ಬೆಂಗಳೂರಿನಲ್ಲಿ ಇದ್ರ ಅಂದ್ರಲ್ವಾ? ಹೌದು. ಏನ್ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ? ಅವರು ಪ್ರೈವೇಟ್ ಅಲ್ಲಿ ಟೂರ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಅಲ್ಲಿ ಓಡಿಸ್ತಾ ಇದ್ರು ಸರ್. ಈಗ ಅವರು ಆಗಿಂದಾಗಿ ಬಂದ್ ಹೋಗ್ತಾ ಇದ್ರು, ಈಗ ಕಾಯಂ ಆಗಿ ಊರಿಗೆ ಬಂದ್ರು ಅಲ್ವಾ? ಹೌದೌದು, ಈಗ ಕಾಯಂ ಆಗಿ ಬಂದು ಮತ್ತೆ ಈಗ ಒಂದು ಜೀಪ್ ಎಲ್ಲ ತಕೊಂಡಿದ್ವಿ ಸರ್, ಲೋನ್ ಅಲ್ಲಿ ತಕೊಂಡು. ಹಾಗೆ ಮತ್ತೆ ಖರ್ಚಿಗೆ ಆಚೆ ಈಚೆ ಜನ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರದ್ದು ಸ್ವಲ್ಪ ಅಲ್ಲಿ ಜೀತಾವಣೆ ಸ್ವಲ್ಪ ಒಂದು 1.5 kilometer 2 kilometer ಆಗುತ್ತೆ ಅವ್ರ ತೋಟಕ್ಕೆ. ಹಾಗೆ ಡೈಲಿ ಮತ್ತೆ ನಾವು ಕೆಲಸದವ್ರ ಜೊತೆ ಊಟ ಎಲ್ಲ ತಕೊಂಡು ಬೆಳಿಗ್ಗೆ ಹೋದ್ರೆ ಸಂಜೆನೆ ಬರುತ್ತೆ ಸರ್. ಹಾಗೆ ಮತ್ತೆ ಹೋಗೋದ್ ನಡ್ಕೊಂಡು ಹೋಗಿ ಬರೋದು ಕಷ್ಟ ಆಗುತ್ತೆ ಅಂತ. ಹಾಗೆ ತಗೊಂಡು ಎಲ್ಲ ಬಾಡಿಗೆ ಇದ್ರೆ ಹೋಗ್ತಾರೆ. ಹೌದು, ಇಲ್ಲಾಂದ್ರೆ ನಮ್ಮ ಮನೆ ಕೆಲಸ ಮಾಡ್ಕೊಂಡು. ಹಾಗೆ ನಿಮ್ಮ ಯಜಮಾನರು ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು? ಅವ್ರು ನಾವು ಮದ್ವೆ ಮುಂಚೆನೆ ಅಲ್ಲಿದ್ರು, ಸುಮಾರು 28 years ಅಲ್ಲೇ ಇದ್ರು ಸರ್. ನೀವ್ ಇಲ್ಲೇ ತೋಟ ಕೃಷಿ ನೀವೊಬ್ರೆ ನೋಡ್ಕೊಂಡಿದಿರಲ್ವಾ? ಆದ್ರೂ ಜವಾಬ್ದಾರಿ ಮತ್ತೆ ಆಸಕ್ತಿ ಎಲ್ಲ ನಾನೇ ನಿಭಾಯಿಸ್ಕೊಂಡು ಹೋಗ್ತಿದ್ದೆ ಸರ್. ಅದ್ರ ಜೊತೆಗೆ ಸೋಶಿಯಲ್ ವರ್ಕರ್ ನಾನು ಸರ್, ಪಂಚಾಯತಿ ಮೆಂಬರ್ ಆಗಿದ್ದೆ 1996 ಅದ್ರ ಮೇಲೆ ಸ್ವಲ್ಪ ಊರಲ್ಲಿ 2005 ಇದುವರೆಗೆ ಸಹಕಾರ ದವಸ ಭಂಡಾರದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಮಹಿಳೆಯರನ್ನೆಲ್ಲ ಗುಂಪು ಕೂಡಿಸಿ ಅವರದೆಲ್ಲ ಸಂಘಗಳನ್ನ ಮಾಡಿ ಮತ್ತೆ ಬಗಂಡೇಶ್ವರ ತೋಟಗಾರಿಕೆ ಉತ್ಪಾದಕರ ಕಂಪನಿಯಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೈ ತುಂಬಾ ಕೆಲಸ ಅಲ್ವಾ? ಹಾಗೆ ಮತ್ತೆ ಜನಾಂಗದ ಮದುವೆಗಳಲ್ಲೆಲ್ಲ ಸ್ವಲ್ಪ ಮುಖ್ಯಸ್ಥೆಯಾಗಿ ಕೆಲಸ ಮಾಡುದು, ಗಂಡು ಬಿಸಿಕೊಡೋದು, ಶಾಸ್ತ್ರೋಕ್ತವಾಗಿ ನಮ್ಮ ಪದ್ಧತಿ ಪರಂಪರೆಗಳ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ. ಹಾಗೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ನನ್ಗೆ ನಿಭಾಯಿಸಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಮತ್ತೆ ಯಜಮಾನ್ರು ಹೇಳಿದೆ ಇಲ್ಲ ಬೇಡ ಬಂದ್ಬಿಡಿ ಮನೆಗೆ ಕಷ್ಟ ಆಗುತ್ತೆ ಅಂತ. ಹಾಗೆ ಮತ್ತೆ ಈಗ ಮನೇಲಿ 2 ನೆಮ್ಮದಿಯಾಗಿದ್ದೀವಿ. ನೋಡಿ, ಕೈ ತುಂಬಾ ಕೆಲಸಗಳಿದ್ರೆ ದಿನ ಹೋಗಿದ್ದ ಗೊತ್ತಾಗುದಿಲ್ಲ ಅಲ್ವಾ? ದಿವಸ ನನಗೆಂತೂ ಫ್ರೀ ಅಂತೇಳಿ ನಾವು ಮಲಗಿದಾಗ ಮಾತ್ರ ಟೈಮ್ ಸರ್ ನನಗೆ. ಬೆಳಗ್ಗೆಯಿಂದ ನಾನು ಮಲಗುವಾಗ 10:30 ಆಗುತ್ತೆ, ರಾತ್ರಿ 8 ಮೇಲೆ ಅಡುಗೆ ಮಾಡ್ತೀನಿ ಸರ್. ಅಷ್ಟರಿಗೆ ಸಾಯಂಕಾಲ ಬಂದು ಹಂದಿಗೆ ಗಂಜಿ ಹಾಕುದು, ಹಾಲು ಕರಿಯೋದು, ಅಂದ್ರೆ ದನ ನೋಡ್ಲಿಕ್ಕೆ ಕಟ್ಲಿಕ್ಕೆ ಮಾಡ್ಲಿಕ್ಕೆ ಒಬ್ರು ಜನ ಇದಾರೆ ಸರ್, ಅವ್ರು ನೋಡ್ಕೊತಾರೆ. ಹಾಲು ಕರಿಯೋದೆಲ್ಲ ನನ್ನ ಕೆಲಸ. ಬೆಳಗ್ಗೆ ಗಂಜಿ ಹಾಕುದು, ಹಂದಿಗೆ ಕೋಳಿಗೆ ನಾಯಿಗೆ ಹಾಕೋದು, ಅದೆಲ್ಲ ಮಾಡಿ ಇವ್ರಿಗೆ ಊಟ ಗಿಟ ಎಲ್ಲ ತಕೊಂಡು ರೆಡಿ ಮಾಡಿ ತೋಟಕ್ಕೆ ಹೋದ್ರೆ ಮತ್ತೆ ಹೋಗಿ ಮತ್ತೆ ನಾನು ಸಂಜೆ ಜೊತೆಲೆ ಬರೋದು ಸರ್. ನೀವು ಚಿಕ್ಕವರಿದ್ದಾಗಲಿಂದ ಕೃಷಿಯಲ್ಲಿ ತೊಡಸ್ಕೊಳ್ತಾ ಇದ್ರೆ ಹೇಗೆ? ಕೃಷಿಯಲ್ಲಿ ತೊಡಗಿಸ್ಲಿಕ್ಕೆ ಕಾರಣ ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ 7 ಮಕ್ಕಳು ಸರ್, ಅಣ್ಣಂದಿರಿಬ್ರು, ಆಮೇಲೆ ನಾವು 5 ಹೆಣ್ಣು ಮಕ್ಕಳು, ಅದರಲ್ಲಿ ನಾನು 2, ಅಕ್ಕ ಒಬ್ಬಳಿದ್ದಾಳೆ, ಅಣ್ಣಂದಿರಿಬ್ರು. ಹಾಗೆ ಅಣ್ಣಂದಿರ ಇಬ್ರು ಹೊರಗಡೆ ಆದ್ರು, ಸೊ ಚಿಕ್ಕಣ್ಣ ಆರ್ಮಿ ಇದಕ್ಕೆ ಹೋದ್ರು, ಆಮೇಲೆ ದೊಡ್ಡಣ್ಣ ಬೆಂಗಳೂರಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಮನೇಲಿ ಅಪ್ಪ ಅಮ್ಮ ಇದ್ದಾಗ ನಾವು ಮಾತ್ರ ಮನೇಲಿದ್ದೋ. ಮತ್ತೆ ನಮ್ಮ ದುರಾದೃಷ್ಟ ಅಂದ್ರೆ ನಮ್ದು 1st PUC ಕ್ಲಿಯರ್ ಆಗಿತ್ತು ಸರ್, 2nd PUC ಹೋಗ್ಬೇಕು ಅಂತ ಹೇಳೋಷ್ಟಲ್ಲಿ ನಮ್ ತಂದೆಗೆ ಇದ್ದಕ್ಕಿದ್ದಾಗೆ ಒಂದು ಕಣ್ಣು ಮೊದ್ಲೇ ಇರ್ಲಿಲ್ಲ ಚಿಕ್ಕದ್ರಲ್ಲೇ. ಅದೇನೋ ಬ್ರಿಟಿಷರ ಕಾಲದಲ್ಲಿ ಒಂದು ಆಪರೇಷನ್ ಮಾಡಿ ಅದು ಕಣ್ಣನ್ನ ಹೂ ಬಂದು ಅಂತೇಳಿ ಅದು ತೆಗ್ದಿದ್ರಂತೆ, ಒಂದೇ ಕಣ್ಣಿದ್ದು. ಆ ಕಣ್ಣು ರಿಸಲ್ಟ್ ಬಂದು ರಜದಲ್ಲಿ ಇದ್ದಾಗ ಅದು ಸಹ ಹೂ ಬಂದು ಕಣ್ಣು ಕಾಣದಾಗ್ಬಿಡ್ತು ಸರ್. ಹಾಗೆ ಮತ್ತೆ ಆ ತಂದೆನ ಅಣ್ಣ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋದ್ರು, ಅವ್ರ ಅಲ್ಲಿ ಒಂದ್ 2 ಹಾಕೊಂಡಿದ್ರು ಸರ್. ಹಾಗೆ ಮತ್ತೆ ಬರುವಾಗ ಕಣ್ಣು ಫುಲ್ ಹೂ ಬಂದು ಕಾಣದೇ ಆಯ್ತು. ಅದ್ರ ಮೇಲೆ ಸ್ವಲ್ಪ ಸಂಸಾರ ಜವಾಬ್ದಾರಿ ಎಲ್ಲ ನಾನೇ, ಸ್ವಲ್ಪ ಅಕ್ಕ ಸ್ವಲ್ಪ ಸೈಲೆಂಟ್. ಹಾಗೆ ಅಕ್ಕನಿಗೆ ಎಲ್ಲಿ ಹೇಳಿದ್ರೆ ಯಾರಾದ್ರೂ ಬೈದ್ರೆ ಬೈಸ್ಕೊಂಡ್ ಬರ್ತಿದ್ರು, ಆದ್ರೆ ನಾನು ಸ್ವಲ್ಪ ಭಟ್ನಾಚಾರ್ಯ ಅಂದ್ರೆ ಯಾರು ಬೈದ್ರು ಯಾಕೆ ಬೈತಿರ ಅಂತ ಕೇಳೋಸ್ತಂತ ನನಗೆ ಹಠ. ಆತರ ನೀನ್ ಬೈಲಿಕ್ಕೆ ಕಾರಣ ಏನು, ಯಾಕಾಗಿ ನಮ್ಮನ್ನ ಬೈದಿದ್ದು ಅಂತೇಳಿ ಅವ್ರು ಬೈದ್ರೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿದೆ, ನಮ್ಗೆ ಈ ತರ ಬೈದ್ರು ಈ ತರ ಹೇಳಿದ್ರು ಯಾಕೆ ಈ ತರ ಮಾಡಿದ್ರು ನಾವೇನ್ ತಪ್ಪು ಮಾಡಿದ್ವಿ ಅಂತ ಕೇಳೋಸ್ತಂತ ಚಿಕ್ಕದ್ರಿಂದನೇ ನಾನು ಸ್ವಲ್ಪ ಹಠ, ನನ್ಗೆ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಹಠ, ಧೈರ್ಯ, ಧೈರ್ಯ, ಧೈರ್ಯ ಮತ್ತು ಹಠ. ಧೈರ್ಯ ಮತ್ತೆ ಹಠ. ಹಾಗಾಗಿ ಅಲ್ಲೂ ಸಹ ಸಂಸಾರದಲ್ಲಿ ಅಲ್ಲಿ ಅಂದ್ರೆ ಗದ್ದೆ ಕೆಲಸ ಮಾಡಿ ಅಂತ ಇದ್ದೀವಿ, ಗದ್ದೆ ತೋಟದ ಕೆಲಸ ಇರ್ಲಿಲ್ಲ. ಹಾಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ಮದ್ವೆ ಆದ್ಮೇಲೆ ಇಲ್ಲಿ ಸಹ ನಮ್ಮ ಅತ್ತೆ ಮಾವನಿಗೆ ಅವರಿಗೆ 9 ಮಕ್ಕಳು ಸರ್, ಇವ್ರ ಕೊನೆಯವರು 9. ಇವರಿಗೆ 4 ಅಣ್ಣಂದಿರು 4 ಅಕ್ಕಂದಿರು. ಆದ್ರೆ ಇವ್ರ ಮದ್ವೆ ಆಗುವಾಗ ಆಲ್ರೆಡಿ ಅವ್ರಿಗೆ ವಯಸ್ಸಾಗಿತ್ತು, ಆದ್ರೂ ವಯಸ್ಸಾದ್ರು ಮಗನ ಜೊತೆಲೆ ಅಪ್ಪ ಅಮ್ಮ ಇದ್ರು. ಆಮೇಲೆ ನಾನ್ ಮದ್ವೆ ಆದ್ಮೇಲೆ ಕೂಡ ಇವ್ರು ಹೇಳಿದ್ರು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೀನಿ, ಅವಳಿಗೆ ಏನಾದ್ರು ಕೆಲಸ ಕೊಡ್ತೀನಿ ಹಾಗೆ ಅಂತ. ಆಗ ಅತ್ತೆಮ್ಮ ಒಂದು ಮಾತಂದ್ರು ಸರ್, ನೀನು ಅವಳನ್ನ ಕರ್ಕೊಂಡು ಹೋಗೋದಾದ್ರೆ ನಮ್ಗೇನಾದ್ರು ಸ್ವಲ್ಪ ವಿಷ ಕೊಟ್ಬಿಟ್ಟು ಹೋಗು, ನಾವು ಅವಳಿಲ್ಲದೆ ಬದುಕೋದಿಲ್ಲ ಅಂತ ಹೇಳಿದ್ರು. ಆ ಒಂದೇ ಒಂದು ಮಾತಿಗೋಸ್ಕರ ನಮ್ಮ ಅಪ್ಪ ಅಮ್ಮನು ಹೇಳಿದ್ರು ಸರ್, ನಿಮ್ ಬೇಡ, ಅತ್ತೆಮ್ಮ ಇದಾರೆಲ್ಲ ಅವ್ರನ್ನ ನೋಡ್ಕೊಂಡು ಮನೇಲಿ ಇರೋದನ್ನ ನಡ್ಸ್ಕೊಂಡು ಇರು ಅಂತ. ಹಾಗೆ ನನಗೆ ಇದ್ ಮಾಡಿದ್ರು, ನಾನು ಮತ್ತೆ ಅದಕ್ಕೆ ಒಪ್ಕೊಂಡೆ, ನಾನೇನ್ ಹಠ ಮಾಡ್ಲಿಲ್ಲ. ಹಾಗೆ ಅವತ್ತಿಂದ ಇವತ್ತವರೆಗೆ ಜೀವನ ಸಂಸಾರ ಹೇಳುವಂತದ್ದು ಹಾಗೆ ನನಗೆ ಬಿಸಿ ಲೈಫ್, ಯಾವತ್ತು ನನಗೆ ಫ್ರೀ ಅಂತಾನೆ ಇರೋದೇ ಇಲ್ಲ ಸರ್. ಕೈ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದು ಆನಂದದಾಯಕ, ಮತ್ತೆ ನಮ್ಮ ಬೆಳವಣಿಗೆಗೂ ಪೂರಕ. ಅದು ಪೂರಕ, ಇಬ್ರು ಗಂಡು ಮಕ್ಕಳು, ಚಿಕ್ಕವನ ಬಿ ಮಾಡಿ ಕಂಪನಿ ಕೆಲಸ ಮಾಡ್ತಾ ಇದ್ದಾನೆ ಸರ್, ದೊಡ್ಡವನಿಗೆ ಮೊನ್ನೆ ಬಂದಿದ್ದಾನೆ, ಚಿಕ್ಕವನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ. ಈಗ ಹೇಳ್ತಾ ಇದ್ರಿ, ನಿಮ್ಮ ಅತ್ತೆ ಮಾವನ್ನ ಬಿಟ್ಟದಲ್ಲೇ ನೀವು ಅವ್ರ ಜೊತೆಗಿದ್ದು ಹೋಗಿದ್ದು, ಅದು ಒಂದ್ ರೀತಿ ನಿಮ್ತನವನ್ನ ಮತ್ತೆ ನಿಮ್ಮ ಮನೆತನವನ್ನ ಕಾಪಾಡಿತು, ಮತ್ತೆ ಒಂಥರ ಹಿರಿಯರಿಗೆ ಕೊಟ್ಟ ಗೌರವ, ಅಲ್ಲಿ ಹಠ ಬರ್ಲಿಲ್ಲ, ನಿಮಗೆ ಒಂಥರ ಬೆಂಗಳೂರಿಗೆ ಹೋಗ್ಬೇಕನ್ನೋ ಒಂದು ಆಸೆನೂ ಬರ್ಲಿಲ್ಲ ನೋಡಿ ಅಲ್ವಾ. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ, ಹೌದು ಅತ್ತೆ ಮಾವ್ರೆ ವಯಸ್ಸಾದವರಲ್ಲ, ಪಾಪ ಅವ್ರಿಗೆ ಯಾರಿದ್ರೆ ಯಾರು ಮಕ್ಳು ಇಲ್ದೆ ನನ್ನ ಗಂಡ ಒಬ್ಬರೇ ಆಗಿದ್ರೆ ನಮ್ಮ ಅತ್ತೆ ಮಾವನ ನೋಡ್ಬೇಕಿತ್ತಲ್ಲ. ಹೌದು ನಿಜ, ಆ ತರ ಉದ್ದೇಶದಿಂದ ಬಿಡಿ ನಮ್ಗೆ ನಮ್ಮ ಅತ್ತೆ ಮಾವ ಜಾಸ್ತಿ ಆಗೋದಿಲ್ಲ ಅಂತೇಳಿ ಕೊನೆವರೆಗೂ ನನ್ನ ಹತ್ರನೇ ಇದ್ದು ನಾನೇ ಅವರ ಪಾಲನೆ ಪೋಷಣೆ ಮಾಡಿದ್ದು, ಅವ್ರು ಚೆನ್ನಾಗಿ ಜೀವ ಬಿಟ್ರು, ಅವ್ರ ಆತ್ಮಕ್ಕೆ ನೆಮ್ಮದಿ. ಎಷ್ಟು ವರ್ಷ ಆಯ್ತು ತೀರ್ಕೊಂಡು? 99ರಲ್ಲಿ ಅವರು ತೀರಿ ಸರ್, ಜೂನ್ 19. ಓಹೋ, ಅತ್ತೆ ನಂತರ ತೀರ್ಕೊಂಡ್ರ? ಅತ್ತೆ ತಿರಿಯೋಗಿದ್ದು ಈಗ 2005ರಲ್ಲಿ. ಅತ್ತೆಯಿಂದ ನೀವು ಕಲಿತಿದ್ದು ಅಥವಾ ಅತ್ತೆಯ ಮಮತೆ ನಿಮಗೆ ಸಿಕ್ಕಿದ್ದೇನು? ಅದೇ ಅತ್ತೆ ನನ್ ಸರ್ ಏನಾದ್ರೂ ಸ್ವಲ್ಪ ಏನಾದ್ರೂ ಹುಷಾರಿಲ್ಲ ಅಥವಾ ಏನಾದ್ರೂ ತೊಂದರೆ ಆಯ್ತು ಅಂತ ಹೇಳ್ತಾ ಅತ್ತೆ ಅಂತ ಹೇಳಿದ ತಕ್ಷಣ ಕ್ಷಣದಲ್ಲಿ ಬಂದು ನನಗೆ ಸ್ಪಂದನೆ ಕೊಡ್ತೀವಿ ಸರ್, ಏನಾಯ್ತು ಯಾಕೆ ಏನು ಎಂತದ್ದು ಎಲ್ಲೋಗಿದೆ ಅದಕ್ಕೆ ಬೇಕಂತ ನಾಟಿ ಔಷಧಿಗಳು ಅದು ಪ್ರತಿಯೊಂದು ನನ್ನ ಬಾಣಂತನದಲ್ಲಿ ಸಹ ನನ್ನ ಮಕ್ಕಳನ್ನ ಸಹ ನೋಡ್ಕೊಂಡಿದ್ದು ಅತ್ತೆ. ನನ್ನ ಅತ್ತೆನ ವಾಸ ಬಿಟ್ಟು ಪಂಚಾಯತಿ ಮೆಂಬರ್ ಆಗಿದ್ದಾಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅವಾಗೆಲ್ಲ, ಈಗ ಮನೆಗೆ ಒಂದು ಆಟೋ ಮನೆಗೊಂದು ವೆಹಿಕಲ್ ಇದೆ ಸರ್, ಆಗ ನಾವಿಂದ ಬೆಟಗೇರಿಗೆ 6 ಕಿಲೋಮೀಟರ್ ನಡಿಬೇಕಿತ್ತು ಸರ್. ಬೆಟಗೇರಿಯಿಂದ ಬೇರೆ ಬಸ್ ಅಲ್ಲಿ ಕಾಟಗೇರಿವರೆಗೆ ಹೋಗೋದು, ಕಾಟಗೇರಿಯಿಂದ ಬೇರೆ ಬಸ್ ಅಲ್ಲಿ ಮದೆನಾಡೋರೆಗೆ ಹೋಗೋದು ಸರ್. ಅಲ್ಲಿಂದ ಆಫೀಸ್ ಮುಗಿಸ್ಕೊಂಡು ಮತ್ತೆ ಪುನಃ ಈ ತರ ಬರುವಾಗ 7 ಗಂಟೆ 8 ಗಂಟೆ ಎಲ್ಲ ಆಗ್ತಾ ಇತ್ತು. ಹೋಗಿ ಬರೋಷ್ಟರಲ್ಲಿ ನನ್ನ ಮಕ್ಕಳನ್ನೆಲ್ಲ ನೋಡೋದು ಮಾಡೋದೆಲ್ಲ ಅತ್ತೆ ಮಾವನೇ ಸರ್. ತುಂಬಾ ಚೆನ್ನಾಗಿ ಅವ್ರ ಮಕ್ಕಳಾಗಿ ಸಾಕಿ, ನಂಗೆ ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅಲ್ಲ ನೀವು ಪ್ರೀತಿ ಗೌರವ ಕೊಟ್ಟಿದ್ದೀರಿ, ಅವರು ನಿಮಗೆ ಪ್ರೀತಿ ಗೌರವ ಕೊಟ್ಟಿದ್ದಾರೆ. ಯಾವುದೇ ಒಂದು ಮಕ್ಕಳಾಗ್ಲಿ ಕೆಲಸದವರಾಗ್ಲಿ ಕೂಲಿಯಾಗ ನಾವು ಎಷ್ಟು ಪ್ರೀತಿಯಿಂದ ಅವ್ರನ್ನ ಕಾಣ್ತೀರಿ, ಅವ್ರು ಅದೇ ಪ್ರೀತಿಯಿಂದ ಅಮ್ಮನ ಕಾಣ್ತಾರೆ ಸರ್. ಹೇಳೋದನ್ನ ನಾನು ಅರ್ಥಕೊಂಡಿದ್ದೀನಿ. ಹೇಳಿ ಅಮ್ಮ, ನೀವು ಒಬ್ಬ ಮಹಿಳೆಯಾಗಿ ದಿಟ್ಟತನದಿಂದ ಜೀವನದ ಅನೇಕ ಘಟ್ಟಗಳನ್ನ ದಾಟ್ಕೊಂಡು ಬಂದಿದ್ದೀರಿ. ಕೃಷಿಯಲ್ಲಿ ಮಹಿಳೆಯರು ತೊಡಸ್ಕೊಂಡ್ರೆ ಹೇಗೆ ಮನೆತನ ಅಭಿವೃದ್ಧಿ ಆಗುತ್ತೆ, ಮನೆತನ ಬೆಳೀತದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ಯಾವುದೇ ಮಹಿಳೆ ಆದ್ರೂ ಆದ್ರೆ ಆರೋಗ್ಯವಂತ ಮಹಿಳೆ, ಆರೋಗ್ಯ ಇಲ್ಲದವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆರೋಗ್ಯವಂತ ಮಹಿಳೆ ನನಗೆ ಅದು ಆಗೋದಿಲ್ಲ, ನನಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಆತರ ಎಲ್ಲ ಹೇಳ್ತಾರೆ. ಅದೆಲ್ಲ ಸ್ವಭಾವ ಅವ್ರಿಗೆ ಅಂದ್ರೆ ಮಾಡ್ಲಿಕ್ಕೆ ಆಗೋದಕ್ಕೆ ಸುಮ್ಮನೆ ನೆಪಗಳನ್ನ ಹೇಳೋದಷ್ಟೇ. ನಾನು ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿದ್ರೆ ಅದು ಏನೇ ಆದ್ರೂ ಅವ್ರು ಮಾಡೇ ಮಾಡ್ತಾರೆ ಸರ್, ಮಾಡಲೇಬೇಕು. ಆಗೋದಿಲ್ಲ ಅಂತ ಹೇಳೋದು ಮಾತು ಸುಳ್ಳು. ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು ಅಂತ ಹೇಳೋದನ್ನ ನಾನು ಸಾಧಿಸಿ ತೋರಿಸಿದೀನಿ. ನನ್ನ ಹೊಗಳಿಕೆಯನ್ನ ನಾನು ಹೇಳ್ಕೊಳ್ಳೋದು ಸರಿಯಲ್ಲ, ಅದನ್ನ ಅದಕ್ಕೆ ಇಷ್ಟಪಡೋದು ಇಲ್ಲ. ನಿಜ, ಮಹಿಳೆ ಆಗಲಿ ಪುರುಷನಾಗಲಿ ನನಗೆ ಆಗೋದಿಲ್ಲ ಅಂತ ಸೋಮಾರಿತನ ಮಾಡದೆ ನನಗೆ ಬೇಕು, ನಾನು ಆಗುತ್ತೆ, ನನ್ನ ಹಿರಿತನದಿಂದ ಬಂದಂತ ನಾವು ಉಳಿಸ್ಕೊಳ್ಬೇಕು, ಅದನ್ನ ಕಳಿಬಾರದು. ನಮ್ಮ ಪದ್ಧತಿ ಪರಂಪರೆ ಏನಿದೆ ಅದನ್ನ ನಾವು ನಡ್ಸ್ಕೊಂಡ್ ಬಂದ್ರೆ ಅದ್ರಲ್ಲಿ ಯಾವುದೇ ಇದ್ರಲ್ಲಿ ಎರಡು ಮಾತಿಲ್ಲ ಸರ್. ನಿಜ ನಿಜ, ಎಷ್ಟೋ ಪುರುಷರು ಕೃಷಿಯನ್ನ ಕೈ ಬಿಟ್ರು ಅನ್ನೋ ತರ ಇರುವಾಗ ಎಷ್ಟೋ ಮಹಿಳೆಯರು ಕೃಷಿಯನ್ನು ಹಿಡಿದು ಮನೆತನವನ್ನು ಬೆಳೆಸಿದ್ದಾರೆ. ಅಂತವರ ಸಾಲಿಗೆ ನೀವು ಸೇರ್ಕೊಳ್ತೀರಿ. ಈಗ ನೀವೇನಾದ್ರೂ ಬೆಂಗಳೂರಿಗೆ ಹೋಗಿದ್ರೆ, ಈಗ ನೀವು ಬಂದಾಗ ಹೇಗಿತ್ತು ನಿಮ್ಮ ಮನೆತನ? ಅಂದ್ರೆ ನೀವು ಮದುವೆ ಆಗಿ ಹೋದ್ರಲ್ಲ, ಆಗ ಮನೆಯ ಪರಿಸ್ಥಿತಿ, ತೋಟ ಜಮೀನಿನ ಪರಿಸ್ಥಿತಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳ್ಬೋದಾ? ನಾನು ಬ್ಯಾಂಗ್ಳೂರ್ಗೆ ಅಣ್ಣನ ಮನೆಗೆ ಹೋಗಿದ್ದೆ. ಅಲ್ಲಿಗೆ ನಮ್ಮ ಯಜಮಾನದ ಅಣ್ಣ ಬಂದಿದ್ರು. ನಮ್ಮ ಅಣ್ಣನ ಮನೆಯ ಪಕ್ಕದಲ್ಲಿ ಒಬ್ರು ನೇಬರ್ ಇದ್ರು, ಹಾಗೆ ಅವ್ರು ಅವ್ರ ಜೊತೆ ಹೇಳಿ ಇಂಥ ಮನೆಯಲ್ಲಿ ಹುಡುಗಿ ಇದ್ದಾಳೆ ಅಂತ ಹೇಳೋಕೋಸ್ಕರ ಅವ್ರು ಅಲ್ಲಿ ಬಂದು ನೋಡಿ ಹೋಗಿದೆ ಅಷ್ಟೇ ಸರ್. ಇನ್ನ ನಮ್ಮ ಮನೆಗೆ ಬಂದು ಅವ್ರು ನೋಡಿಲ್ಲ, ಅವ್ರ ಮನೆಗೆ ಬಂದು ನಾವು ನೋಡಿಲ್ಲ ಸರ್. ನಾನು ಮದ್ವೆ ಆಗಿ ಬಂದಿದ್ದೆ ಫಸ್ಟ್ ಇಲ್ಲಿಗೆ. ಮದ್ವೆ ಆದ ಮೇಲೆ ನಮ್ಮ ಅಣ್ಣಂದಿರು ಮನೆಗೆ ಬಂದಿದ್ ಸರ್ ಇಲ್ಲಿಗೆ. ಅವಾಗ ಬರುವಾಗನೆ ಅತ್ತೆ ಮಾವ ಇದ್ರು. ಹಳೆಯ ಮನೆ, ಮಣ್ಣಿನ ಗೋಡೆಗಳು, ಮಣ್ಣಿನ ಜಗಲಿ, ಮಣ್ಣಿನಿಂದ ಮಾಡಿದಂತ ಮನೆ ಸರ್. ಆಮೇಲೆ ಸುಮಾರು ಒಂದು 4 ಅಡಿ ಎತ್ತರದ ಜಗಲಿಗಳು ಸುತ್ತ ಎಲ್ಲ. ಆಮೇಲೆ ಮನೆಯೆಲ್ಲ ನೋಡಿದಾಗ ನಾನೇನು ಅದ್ರ ಬಗ್ಗೆ ಮನಸ್ಸಲ್ಲಿ ಏನು ಬೇಜಾರು ಇಟ್ಕೊಂಡಿಲ್ಲ. ಅಂದ್ರೆ ಅತ್ತೆ ಮಾವ ಅಂದ್ರೆ ನನ್ನ ತಾಯಿ ತಂದೆ ತರ ಅವರು ಸಹ ನನ್ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಮತ್ತೆ 4 ಜನ ಅತ್ತಿಗೆಯವರು ಸಹ ನಾದ್ನಿ ಅಂತ ಹೇಳಿದ್ರು ತುಂಬಾ ಅವ್ರು ಏನು ಕಷ್ಟ ಸುಖ ಇದ್ರು ನನ್ನ ಹತ್ರ ಹಂಚ್ಕೊಳ್ತಿದ್ರು. ಈಗಲೂ ಹಾಗೆ ಇದ್ದಾರೆ. ಭಾವಂತಿರು ಕೂಡ ಏನ ಬೇಕಿದ್ರೆ ಕಷ್ಟಗಳಿದ್ರೆ ಹಾಗೆಲ್ಲ ಹೀಗೆ ಮಾಡು ಹೀಗೆಲ್ಲ ಹಾಗೆ ಮಾಡು ಅಂತ ಏನಾದ್ರು ಹೇಳ್ತಾ ಇದ್ರು. ಗೈಡ್ ಬೇಕಿದ್ರೆ ನಾನು ಕೇಳ್ತಿದ್ದೆ. ನನ್ನಿಂದ ತುಂಬಾ ಅವ್ರು ಕಲ್ತ್ಕೊಂಡಿದ್ದವ್ರು ಇಲ್ಲಿ ಅವ್ರು ಕಲ್ತಿದ್ದೆ ಜಾಸ್ತಿ ಅಂತ ನನ್ನ ಅನಿಸಿಕೆ ಪಾಠಗಳನ್ನ. ಆದ್ರೆ ಮತ್ತೆ ಹಾಗೆ ಬೆಳೀತಾ ಬೆಳೀತಾ ಬಂದಾಗ ಸರ್ ಎಲ್ಲರಿಗೂ ಪಾಲು ಕೊಟ್ಟಾಗಿತ್ತು. ನಮ್ಮ ಅತ್ತೆ ಮಾವ ಪಾಪ ಅವ್ರಿಗೆ ಮಾಡಕ್ ಆಗ್ತಿರ್ಲಿಲ್ಲ, ಹಾಗೆ ಯಜಮಾನ್ ಬೇರೆ ಹೊರಗಡೆ ಇದ್ರ ನೆಡ್ಸೋದಿಕ್ಕೆ ಆಗದೆ ತೋಟಗಳೆಲ್ಲ ಸ್ವಲ್ಪ ಬಂದ ಕಾಫಿಯನ್ನ ಮಾತ್ರ ಕುಯ್ಕೊಳ್ತಿದ್ರು ನಮ್ಮ ಮಾವ. ಎಲ್ಲ 100 kg 120 130 kg ಕಾಫಿ ಬೆಳೀತಾ ಇದ್ರು ಸರ್. ಆಮೇಲೆ ನಾನು ಬಂದ ಮೇಲೆ ಗಿಡಗಳನ್ನೆಲ್ಲ ಕಪಾತ್ ಮಾಡೋದು, ಸಂಬಳ ಕೊಟ್ಟು ಜನಗಳ ಕೈಯಿಂದ ಗಿಡ ರೌಂಡಿಂಗ್ ಮಾಡೋದು, ಗೊಬ್ಬರ ಹಾಕೋದು, ತೋಟದ ಅಗತ್ಯ ಮಾಡೋದು, ಆತರ ಎಲ್ಲ ಮಾಡಿ. ನಮ್ಮ ಮಾವನವ್ರದವ್ರದ್ದು ಸೋಯಾರ್ಜಿತ ಸುತ್ತು 100 acres ಇತ್ತು ಸರ್. ಅದು ಏಲಕ್ಕಿ ತೋಟ ಆಗಿತ್ತು ಅದು ಸಹ. ಅವ್ರೇನ ಸ್ವಲ್ಪ ಒಂದ್ 20-30 kg ಅಷ್ಟು ಏಲಕ್ಕಿ ಕುಯ್ತಾ ಇದ್ರು ನಮ್ಮ ಮದುವೆಗೆ ಬಂದಾಗ ಸರ್. ಅದನ್ನೆಲ್ಲ ನೋಡಿದಾಗ ಇಷ್ಟು ಜಾಗನ ಸುಮ್ಮನೆ ಬಿಡ್ಬೇಕಲ್ಲ ಅಂತ ಮನ್ಸಿಗೆ ಆಯ್ತು ಸರ್. ಅದಾದ್ಮೇಲೆ ನಾವು ಅದನ್ನ ಮರಗಳನ್ನೆಲ್ಲ ತೆಗೆದು ಸರ್ಕಾರಕ್ಕೆ ಕೊಟ್ಬಿಟ್ಟು ಮತ್ತೆ ನಾವು ಅದನ್ನ ಕಾಫಿ ತೋಟ ಅಂತ ಮಾಡಿದ್ವಿ ಸರ್. 3 acres ಕಾಫಿ ತೋಟ ಮಾಡಿ ಈಗ 9 years ಆಯ್ತು ಸರ್. 9 years 40 chila ರೋಬಸ್ತ, 25 chila ಅರ್ಧಕ್ಕೆ ಕಾಫಿ ಕುಯ್ದಿದ್ದೀನಿ ಸರ್. ಈಗ ಈ ವರ್ಷ ಒಂದ್ ಸುಮಾರು 1 quintal ಒಳ್ಳೆ ಮೆಣಸು ಆಯ್ತು. ಕೇವಲ ಅಲ್ಪ ಉತ್ಪಾದನೆ ಬರುತ್ತಿದ್ದ ಆ ತೋಟದಲ್ಲಿ ಆ ಸ್ಥಳದಲ್ಲಿ ಎಷ್ಟೊಂದು ಈಗ ಕಾಫಿ ಕೈ ಸೇರ್ತಾ ಇದೆ ಅಲ್ವಾ? ಹೌದು ಹೌದು ಸರ್. ಅದೇ 140 kg ಕುಯ್ಯುವಂತ ಇದ್ರಲ್ಲಿ ಹೋದ ವರ್ಷ 90 bag ಆಗಿತ್ತು ಸರ್. ಇವತ್ತು 50 bag ಆಗಿದೆ. ಇವತ್ತು ಕಾಫಿ ಅಂದ್ರೆ ನಮಗೆ ಮುಂಗಾರಲ್ಲಿ ಮಳೆ ಸರಿಯಾಗಿ ಸಿಕ್ಕದೆ ಕಾಫಿ ಸ್ವಲ್ಪ ನಮಗೆ ಮತ್ತೆ ಸ್ಪ್ರಿಂಕ್ಲರ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಸರ್. ಸಣ್ಣ ತೋಟದವರು ಮೋಟರ್ ಎಲ್ಲ ಬಾಡಿಗೆಗೆಲ್ಲ ತಂದು ಹೊಡಿಯುವಷ್ಟೆಲ್ಲ ಕೆಪಾಸಿಟಿ ಇಲ್ಲ ಸರ್. ವ್ಯತ್ಯಾಸ ಆಗುತ್ತೆ. ಈ ವರ್ಷ ಚೆನ್ನಾಗ್ ಬಂತಂದ್ರೆ ಮುಂದಿನ ವರ್ಷ ಕಡಿಮೆ ಇರುತ್ತೆ, ನಂತರ ಚೆನ್ನಾಗ್ ಬರುತ್ತೆ. ಮತ್ತೇನ್ ಗೊತ್ತಾ ಸರ್, ನಮ್ಗೆ ಈಗ ಸೋಮಾರ್ಪೇಟೆ ಕೃಷ್ಣ ಸೈಡ್ ಬಯಲ್ ಸೀಮೆಲ್ಲ ನಮ್ದು ಫುಲ್ ತುಂಬಾ ಅಪ್ಪು ಬರೆ ಅಂತ ಹೇಳ್ತೀವಲ್ಲ, ಅದ ಆತರ ಮೊಟ್ಟೆ ತೋಟಗಳು ಸರ್. ಹೊಳ ಇದೆ ಸರ್ ನಮ್ ಗದ್ದೆ ಹತ್ರ, ಆದ್ರೆ ನೀರ್ ಹೊಡಿಲಿಕ್ಕೆಲ್ಲ ಸೌಕರ್ಯ ಇಲ್ಲ. 16 HP ಮೋಟರ್ ಎಲ್ಲ ಆಗೋದಿಲ್ಲ ಸರ್. ಏನ್ 20 HP ಮೇಲೆ ಮೋಟರ್ ಇದ್ರೆ ನೀರ್ ಹೊಡಿಬಹುದು. ಅಷ್ಟು ತಕೊಳ್ಳೋಷ್ಟು ನಮ್ಗೆ ತಾಕತ್ ಇಲ್ಲ ಸರ್. ಆದ್ರೂ ಇರೋ ನಿಸರ್ಗದ ಒಂದು ವ್ಯವಸ್ಥೆಯಲ್ಲಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ನೈಸರ್ಗಿಕವಾಗಿ ಏನು ಬೆಳೀತದೆ ಏನು ಬಾಳೆ ಬರುತ್ತೆ ಅದ್ರಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಫಸಲನ್ನು ತಕೊಳ್ತಾ ಇದೀವಿ ಸರ್. ಏಲಕ್ಕಿನು ಇದೆಯಾ ಈಗಲೂ? ಏಲಕ್ಕಿ ಸ್ವಲ್ಪ ಸರ್ ಇದೆ. ಒಂದೊಂದು ಗಿಡ ಇರೋದನ್ನು 10-20-30 ಮಂಗಗಳು ಬಂದ್ರೆ ಒಂದೊಂದು ಕಾಫಿ ಗಿಡದ ಸಂಜೆಯಲ್ಲಿ ಇದ್ರು ಕೂಡ ಅದನ್ನ ಬಂದು ಸುಲಿದು ಒಂದು ತಾಳನು ಇಟ್ಟಿಲ್ಲ ಸರ್, ಎಲ್ಲ ಗಿಡನ ಸಾಯಿಸ್ಬಿಟ್ಟು. ಏಲಕ್ಕಿ ಅಲ್ದಲನೆ ಬಾಳೆ ಮತ್ತೆ ಒಳ ಬೆಳೆಗಳು ಏನೇನಿದೆ? ಬಾಳೆ ಇದೆ ಸರ್, ಅಡಿಕೆ ಹಾಕಿದೀನಿ ಸರ್ ಒಂದೆರಡು ಗದ್ದೆಗೆ ಮನೆ ಹತ್ರ. ಸ್ವಲ್ಪ ಅದು ತುಂಬಾ ಗೊರ್ಜಿ ಭೂಮಿ ಅಂತ ಹೇಳ್ತಾರಲ್ಲ ಸರ್, ಅದು ಅದಕ್ಕೆ ಚರಂಡಿಗಳನ್ನ ಕೊಟ್ಟು ಅಲ್ಲಿ ಬೆತ್ತ ಬೆಳೀತಿರ್ಲಿಲ್ಲ, ನೆರಳು ಪ್ರದೇಶ ಬೇರೆ. ಹಾಗೆ ಮತ್ತೆ ಅಲ್ಲಿಗೆ ಚರಂಡಿಗಳನ್ನೆಲ್ಲ ಕೊಟ್ಟು ಸ್ವಲ್ಪ ಅಡಿಕೆ ಹಾಕಿದೀನಿ ಸರ್. ಈಗ 2 ವರ್ಷದಿಂದ ಸ್ವಲ್ಪ ಅದಕ್ಕೆ ಅಡಿಕೆಗೂ ಏನೋ ಕಾಯಿಲೆ ಎಲ್ಲ ಬಂದು ಅದಕ್ಕೆ ಮದ್ದೆಲ್ಲ ಸಿಂಪರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕಿಂತ ಹಿಂದೆ 5 quintal 6 quintal ಅಡಿಕೆ ಎಲ್ಲ ಕುಯ್ತಾ ಇದ್ದೀನಿ. ಹಸುಗಳು ಎಷ್ಟಿದಾವ್ ತಮ್ಮಲ್ಲಿ? ಒಂದ್ ಹಸು ಇದೆ ಸರ್, ಈಗಾಗಲೇ ಕರು ಹಾಕಿ 1 ವರ್ಷ ಆಯ್ತು. ಈಗ 4 ಗರ್ಭಿಣಿ, ಮತ್ತೆ ಇನ್ನೊಂದೆರಡು ತಿಂಗಳ ಹಾಲು ಕೊಡುತ್ತೆ. ಒಂದೆರಡು ತಿಂಗಳು ಮಾತ್ರ ಗ್ಯಾಪ್ ಆಗುತ್ತೆ ಸರ್. ಒಂದ್ ಹಸು ಕರು, ಒಂದ್ ಎತ್ತಿದೆ, ಉಳ್ಳಿಕ್ಕೆ 2 ಕೋಣಗಳಿದ್ದಾವೆ ಸರ್. ಕೋಣಗಳನ್ನ ಯಾವ ಉದ್ದೇಶಕ್ಕೂ ಉಪಯೋಗಿಸ್ಕೊಳ್ತೀರಿ? ಗದ್ದೆ ಅಂತ ಹೇಳುದು ಸೋಲೆ ಭೂಮಿ ಅಂತ ಹೇಳ್ತಾರಲ್ಲ ಸರ್, ಗೊರಜಿ ಭೂಮಿ ಅಂತ. ಯಾವಾಗ್ಲೂ ಶೀತ ಗದ್ದೆಯಲ್ಲಿ ತುಂಬಾ ಹುಲ್ಲು ಬೆಳೀತಾರೆ, ಮತ್ತೆ ದನಗಳೆಲ್ಲ ಮೇದ್ರೆ ಹುಲ್ಲನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಕೋಣಗಳಾದ್ರೆ ಪ್ರತಿಯೊದನ್ನ ಫುಲ್ ನೀರೊಳಗೆ ಗೊರ್ಜಿಯಲ್ಲಿ ಹೂತ್ಕೊಂಡಾದ್ರು ಅದನ್ನ ಮೇದು ಹುಲ್ಲನ್ನ ಮುಗಿಸ್. ನಾ ಮದುವೆಗೆ ಮುಂಚೆನೆ ಎಮ್ಮೆ ಕೋಣಗಳಿದ್ರು ಅಂತ ಸರ್. ಹಾಗಾಗಿ ಕೋಣಗಳನ್ನ ಇಟ್ಕೊಳ್ಳಿ, ಈಗಲೂ ಸಹ ಅದನ್ನ ನಮ್ಗೆ ಬಿಟ್ಟು ಹೋಗ್ಲಿಕ್ಕೆ. ಮತ್ತೆ ಗೊಬ್ಬರ ಸಹ ತುಂಬಾ ಗೊಬ್ಬರ ಆಗುತ್ತೆ ಸರ್. ಈಗ ದನಗಳಿಗಿಂತ ಕೋಣಗಳಲ್ಲಿ ಗೊಬ್ಬರ ಜಾಸ್ತಿ. ಹಾಗೆ ಈ ವರ್ಷ ಗದ್ದೆಗೆ ಅಲ್ಲದೇನೆ ತೋಟಗಳಿಗೆ 2 pick ಗೊಬ್ಬರ ಹಾಕಿವಿ ಸರ್. ಮತ್ತೆ ಎಲ್ಲಾ ಗದ್ದೆಗಳಿಗೂ ನಾವು ಸಗಣಿ ಗೊಬ್ಬರದಿಂದನೇ ಬೆಳೆ ಜಾಸ್ತಿ ಬೆಳೆಯೋದು. ಎಮ್ಮೆಗಳನ್ನ ಇಟ್ಕೊಂಡಿಲ್ವಾ? ಎಮ್ಮೆ ಇಲ್ಲ ಸರ್, ಹಾಲು ಕರೀದಕ್ಕೆ ಹಸು ಮಾತ್ರ. ಈಗ ಕೋಣಗಳು ನಿಮ್ಮಲ್ಲೇ ಹುಟ್ಟಿದವ ಅಥವಾ ಬೇರೆ ಕಡೆ ತಂದಿದ್ದ? ಮತ್ತೆ ಆಮೇಲೆ ನಾನ್ ಬಂದ ಮೇಲೆ ಬೇರೆ ಕಡೆ ತರುವುದು ಸರ್. ಸಣ್ಣ ಕರುಗಳನ್ನ ತಂದಿದ್ರ? ಹೂಡ್ಲಿಕ್ಕೆ ಆಗುವಂತದ್ದು ಸ್ವಲ್ಪ ಇನ್ನೊಂದು ವಾರ 6 ವರ್ಷದಲ್ಲಿ ಹೂಡ್ಬಹುದು ಅಂತ ಹೇಳಂತ ಕೊಡ್ತೀವಿ. ಆಮೇಲೆ ನಾವೇ ಇಲ್ಲಿ ಸ್ಟಡಿ ಮಾಡಿ ಹೂಡ್ಲಿಕ್ಕೆ ಅದನ್ನ ಪ್ರಾರಂಭ ಮಾಡ್ತೀವಿ. ಈಗ ಅದನ್ನ ಮೇಯಿಸೋದು ಮತ್ತೆ ಅದರ ಪಾಲನೆ ಪೋಷಣೆ ಏನಂತ ಕಷ್ಟ ಇಲ್ಲ? ಕೋಣಗಳನ್ನ ಅದನ್ನೆಲ್ಲ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಅಂತ ನಮ್ಮಲ್ಲಿ ಒಬ್ರು ಸ್ವಲ್ಪ ಅಜ್ಜ ಅಂದ್ರೆ ಸುಮಾರು 14 ಆಯ್ತು ನಮ್ಮ ಮನೆಗೆ ಬಂದ ಸರ್. ನಮ್ಮ ಅತ್ತೆ ತೀರೋದ ಟೈಮಲ್ಲಿ ಅವ್ರ ಮನೆಗೆ ಬಂದ್ರು. ಹಾಗೆ ಅವ್ರಿಗೂ ಯಾರು ಇಲ್ಲ, ಅವರು ಮತ್ತೆ ಮನೇಲೆ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹಾಗೆ ಇಲ್ಲೇ ಇದ್ದಾರೆ. ಎಲ್ಲೆಲ್ಲ ಋಣಾನು ಬಂದ ಯಾರು ಮಾಡಿದ ಯಾವ್ದು ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದ ಜನ ಆಗಿದ್ರು ಅಂತ ನಾನು ಅನ್ಕೊಂಡಿದ್ದೆ. ಭತ್ತ ಈಗ 3-4 acres ಬೆಳಿತಿದ್ರಲ್ಲ, ಯಾವ್ದು ತಳಿ ಹಾಕೊಳ್ತೀರಿ ಅಥವಾ ಬೆಳ್ಕೊಂತ ಬಂದಿದ್ದಾನು? ಮತ್ತೆ ರಾಜಮುಡಿ ಅಂತ ಹೇಳುವಂತ 2 ಬೆಳಿತೀವಿ. ನೀವು ಉಪಯೋಗಿಸಿಕೊಂಡು ಮತ್ತೆ ಮಾರಾಟನು ಮಾಡ್ತೀರಿ ಅಲ್ವಾ? ಮಾರಾಟ ಮಾಡ್ತೀವಿ. ಇವತ್ತೊಂದು 15 ಭತ್ತ ಮಾರದಾದ್ರೆ ರೈತರಿಗೆ ಏನ್ ಗೊತ್ತಾ ಸರ್, ಬೆಳೆ ಬೆಳಿತೀವಿ ಕಷ್ಟ ಪಡ್ತೀವಿ, ಆದ್ರೆ ಬೆಳೆಯುವಂತ ಟೈಮಲ್ಲಿ ಯಾವುದೇ ಬೆಲೆ ಸಿಗೋದಿಲ್ಲ ಸರ್. ಅದು ತುಂಬಾ ರೈತರಿಗೆ ಒಂದು ದೊಡ್ಡ ಹೊಡೆತ. ಅಂದ್ರೆ ಅವ್ರ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ದುಡಿಯೋದು ಕಷ್ಟ ಪಡೋದು ಮಾತ್ರ 24 hours ಕೆಲಸ ಮಾಡೋರು ಇದ್ದಾರೆ. ಆದ್ರೆ ಅದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಇಲ್ಲ. ಈಗ ಕಾಫಿ ಬೆಳೆಯೋದು ಅಂತ ಹೇಳುದು, ಕಾಫಿದು ಬೆಳೆ ಗೊಬ್ಬರ ಆದ್ರೆ ಕೆಲಸದವರಿಗೆಲ್ಲ ಕೊಟ್ಟು ಮಾಡಿ ಅದು ಒಣಗಿಸಿ ತಗೊಂಡೋಗಿ ಮಾರಾಟ ಮಾಡಿದ ಬ್ಯಾಗಿಗೆ 3,000 ಸಿಗುತ್ತೆ ಸರ್. ಅದ್ರಲ್ಲಿ 2,000 ಒಂದು ಚೀಲಿಗೆ ಖರ್ಚೆ ಆಗಿರ್ತದೆ, ಮಿಕ್ಕಿರೋದು 1,000 ಸರ್ ಅದ ಉಳಿಯೋದು ಅಂತ. ರೈತರಿಗೆ ತುಂಬಾ ಕಷ್ಟ, ಬೆಲೆ ಸಿಗುವ ಕಮ್ಮಿ ಆದ ಕಾರಣ. ಅಲ್ಲ, ಕಷ್ಟಗಳನ್ನ ಸಹಿಸಿಕೊಳ್ಳುವ ಏಕೈಕ ವ್ಯಕ್ತಿ ಅಂತಂದ್ರೆ ಸಮಾಜದಲ್ಲಿ ರೈತ. ಹೌದು ಸರ್, ಅದಕ್ಕೆ ಆತನಿಗೆ ಶರಣು ಅಂತ ಹೇಳೋದು. ಅನೇಕರು ಕೈ ಮುಗಿದು ನೀನೇ ನಮ್ಮ ದೇಶದ ಅನ್ನದಾತ ಅಂತ ಹೇಳೋದು. ಅದು ಯೋಗನು ಇರಬೇಕು ರೈತರಾಗ್ಲಿಕ್ಕೆ, ಎಲ್ಲರಿಗೂ ಆಗುದಿಲ್ಲ. ಈಗ ನೋಡಿ, ನೀವು ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಆಲೋಚನೆ ಇಟ್ಕೊಂಡಿದ್ರು, ನೀವು ಭೂಮಿ ಬಿಡ್ಲಿಲ್ಲ, ಕಸಬು ಬಿಡ್ಲಿಲ್ಲ. ಆಮೇಲೆ ಎಷ್ಟೋ ಜನ ರೈತರು ಅದು ಲಾಭ ಆಗ್ಲಿಲ್ಲದ್ರೂ ಒಂಥರ ಸಮಾಧಾನಕ್ಕೆ, ಸಂತೋಷಕ್ಕೆ, ಸಮಾಜದ ಹಿತಕ್ಕೆ ಜೀವನ ಮಾಡೋದಿದೆ ಅಲ್ವಾ? ಎಲ್ಲದನ್ನು ಲೆಕ್ಕ ಹಾಕಿಂತ ಹೋಗ್ಬಿಟ್ರೆ ಎಷ್ಟೋ ಜನ ಬೇಸಾಯದಲ್ಲಿ ಇರ್ತಿರ್ಲಿಲ್ಲ ಇವತ್ತಿಗೂ. ಅದನ್ನೇ ಹೇಳೋ ಸರ್, ಕೆಲವರಲ್ಲಿ ಇದ್ದಾರೆ, ಮನೇಲಿ ಜನ ಇದ್ದಾರೆ, ಇರೋ ಭೂಮಿನೆಲ್ಲ ಹಡ್ದು ಬಿಟ್ಕೊಂಡಿರ್ತಾರೆ. ಈಗ ಒಂದು ಕಾರ್ಡ್ ತಗೊಂಡ್ರೆ ಫ್ರೀ ಅಕ್ಕಿ ಸಿಗುತ್ತೆ, ಇಲ್ಲ ಬಿಎಲ್ ಕಾರ್ಡ್ಗೆ 15 ರೂಪಾಯಿ ಕೆಜಿ ಅಕ್ಕಿ ಸಿಗುತ್ತೆ ಅಂತ ಹೇಳ್ತಾರೆ. ಇರೋದನ್ನ ಸೋಮರಿತನ ಮಾಡಿ ಗದ್ದೆಗಳನ್ನೆಲ್ಲ ಹಡ್ಲು ಬಿಟ್ರೆ ಅವ್ರನ್ನ ಹೇಳೋದು, ನಾನು ಇಂಥವ್ರಿಗೆಲ್ಲ ಅಕ್ಕಿನೂ ಕೊಡ್ಬಾರ್ದು, ಏನು ಕೊಡ್ಬಾರ್ದು ಅಲ್ವಾ? ನಿಜ, ಅವ್ರು ಹಾಗೆ ಉಪವಾಸ ಇರ್ಬೇಕು. ಆಗ ನಮ್ಗೆ ಓ ನಮ್ಮ ಗದ್ದೆ ನಾನು ನೆಡ್ಬೇಕು ಅಂತ ಹೇಳೋ ಭಾವನೆ ಅವ್ರಿಗೆ ಬರ್ತದೆ. ಆಸ್ತಿ ಇಲ್ಲದವ್ರನ್ನ ನಾನು ಹೇಳ್ತಾ ಇಲ್ಲ, ಇರೋವ್ರಿಗೆ ಅಂತೂ ನಿಜವಾಗ್ಲೂ ಅಕ್ಕಿ ಕೊಡ್ಲೇಬಾರ್ದು ಅಂತ ನಾನು ಹೇಳೋದು. ಇಲ್ಲ, ಒಳ್ಳೇದು, ಒಳ್ಳೇದು ಅಭಿಪ್ರಾಯ. ವರ್ಷ ವರ್ಷಕ್ಕೂ ಪರಿಷ್ಕರಣೆ ಆಗುತ್ತೆ, ಸುಧಾರಣೆ ಆಗ್ತವೆ. ಈಗ ನೋಡಿ, ನೀವು ನಿಮ್ದು 1 ಎಕರೆ ಗದ್ದೆ ಅಲ್ದಲ್ಲೇ ಇನ್ನೂ 3 ಎಕರೆ ಬೇರೆಯವ್ರದ್ದು ತೆಗೆದುಕೊಂಡಿದ್ದೀರಲ್ವಾ? 4 ಎಕರೆಯಲ್ಲಿ ಗದ್ದೆ ಮಾಡೋದು ಏನು ಸಣ್ಣ ವಿಚಾರ ಅಲ್ಲ. ಆದ್ರೂ ಆ ಮಮತೆ ಪ್ರೀತಿ ಇದೆಯಲ್ಲ, ಅದು ನಿಮ್ಮನ್ನ ಹಾಗೆ ಮಾಡಿಸುತ್ತೆ. ಎಷ್ಟೋ ಜನ ನೀವು ಹೇಳಿದಂಗೆ ಹಾಳ್ಬಿಟ್ಟಿದ್ದಾರೆ, ಆಮೇಲೆ ಮಾಡಕ್ ಆಗಲ್ಲ ಅನ್ಕೊಂಡು ಇನ್ನು ತೋಟಗಳು ಮಾಡಿದ್ದಾರೆ. ಗದ್ದೆ ಜಾಗಗಳನ್ನ ಉಪಯೋಗಿಸಿಕೊಂಡು ನಮ್ಮ ಉತ್ಪಾದನೆಗೆ ಅಥವಾ ನಮ್ಮ ಬಳಕೆಗೆ ಮಾಡಿಕೊಂಡು ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದೇ. ಈಗ ನಿಮಗೆ ಬೇಕಾದಷ್ಟು ಹುಲ್ಲುನು ಸಿಗುತ್ತೆ, ಮತ್ತೆ ಹುಲ್ಲನ್ನು ಮಾರಾಟ ಮಾಡ್ತೀರಾ? ಸರ್, ಮಾರಾಟ ಮಾಡ್ತೀವಿ. ಕೊಣಕ್ಕೆ ಒಂದ್ 2,500 ಕಂತೆ ಎಲ್ಲ ಹುಲ್ಲು ಇಟ್ಕೊಳ್ತೀವಿ ಸರ್, ಮತ್ತೆ 1,500 ಕಂತೆ ಎಲ್ಲ ಮಾರಾಟ ಮಾಡ್ತೀವಿ ಸರ್. ಗೋಬರ್ ಅನಿಲ ಘಟಕವನ್ನ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ ಇಲ್ಲ, ಅದಂದ್ರೆ ಮೊದ್ಲೇ ಪ್ಲಾನ್ ಇಲ್ಲ ಸರ್. ಮತ್ತೆ ನಮ್ಮಲ್ಲಿ ಸ್ವಲ್ಪ ಮನೆ ಹತ್ರ ಬರೇ ಜಾಗ, ಆದ್ರಿಂದ ಬರೀ ಸ್ವಲ್ಪ ಅಂಗಳ ಮಾತ್ರ ಅಷ್ಟೇ ಸರ್ ಜಾಗ. ಮತ್ತೆ ಫುಲ್ ಬರೇ, ಮೇಲೇನು ಬರೇ, ಕೆಳಗಡೆನು ಬರೇ ಸರ್. ಜಾಗ ಅಷ್ಟು ದೊಡ್ಡದಾಗಿ ಇಲ್ಲದ ಕಾರಣ ಅದೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂದಿಗಳನ್ನ ಯಾವಾಗ್ಲೂ ಸಾಕ್ತಿರ್ತೀರಾ? ಹಾ ಸರ್, ಮೊದ್ಲು ಅತ್ತೆ ಮಾವ ಇರುವುದನ್ನು ಸಾಕ್ತಾ ಇದ್ರು. ಹಾಗೆ ನಾನಂತೂ ಮದುವೆ ಆದ ಮೇಲೆ ಪ್ರತಿ ಒಂದೊಂದು ಸಲ 2-2 ಹಿಂಡಂದಿಗಳನ್ನ ಇಟ್ಟು 2-2 ಹಂದಿಗಳು ಮರಿ ಹಾಕುವಾಗ ಮಾರ್ತಾ ಇದ್ದೆ ಸರ್. ಇವತ್ತಿಂದ ಇವತ್ತವರೆಗೂ ಹಂದಿನ ಬಿಡ್ಲಿಲ್ಲ ಸರ್. ಇವತ್ತಿಗೆ 2 ಹಂದಿ ಇದೆ. ಕಳೆದ ದೊಡ್ಡ ಹಂದಿ ಒಂದು 160 ಕೆಜಿ ಆಯ್ತು ಸರ್. ಅದು 5-3 ಹಬ್ಬದ ಅಂತ ಹೇಳಿ ಬರುತ್ತೆ ನಮಗೆ, ಆ ಹಬ್ಬದಲ್ಲಿ ಕುಯ್ದೆ. ನಮ್ಮ ಫ್ಯಾಮಿಲಿಯವ್ರು ಒಂದು 20 ಕುಟುಂಬ ಇದ್ದಾರೆ ಸರ್, ಅವ್ರಿಗೆಲ್ಲ ನಮ್ಮ ಮನೆಯಿಂದಾನೇ ಹಂದಿ ಮಾಂಸ ಕೊಟ್ಟಿದ್ವಿ ಹಬ್ಬದಲ್ಲಿ. ದುಡ್ಡಿಗೆಲ್ಲ ಪ್ರೀತಿಯಿಂದ ಕೊಟ್ಟಿದ್ದೆ. ದುಡ್ಡಿಗೆ ಸರ್, ದುಡ್ಡಿಗೆ ಕೊಟ್ರೆ? ನಿಮ್ದೆ ಕುಟುಂಬಗಳಿದಾವೆ, ಹಾಗಾಗಿ ಬೇರೆ ಇಲ್ಲಂದ್ರೆ ಆ ಟೈಮಲ್ಲಿ ಸಿಗಲ್ಲ. ತುಂಬಾ ಹಂದಿ ಮಾಂಸಕ್ಕೆ ಡಿಮಾಂಡ್ ಇರ್ತದೆ ಸರ್, ಅವ್ರು ಅಲ್ಲಿ ಹೊರಗಡೆ ಹೋಗಿ ತರಬೇಕು. ಏನ್ ಬೆಲೆಯಲ್ಲಿ ಕೊಟ್ರಿ? 200 ರೂಪಾಯಿ ಸರ್. ಈಗ ಹಂದಿ ಮಾಂಸ ಚೆನ್ನಾಗಿರುತ್ತೆ, ಕೆಲವೊಬ್ಬರದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ನೀವು ಹೇಗೆ ಹಂದಿ ಮಾಂಸ ರುಚಿಯಾಗಿರ್ಬೇಕಾದ್ರೆ ಏನೇನು ಆಹಾರ ಕೊಡ್ತೀರಿ ಹಂದಿಗಳಿಗೆ? ನಾವು ಬರೀ ನಮ್ಮಲ್ಲಿ ಬೆಳೆಯುವಂತ ಹುಲ್ಲು ಸೊಪ್ಪುಗಳನ್ನ ಹಾಕ್ತೀವಿ ಸರ್. ಮತ್ತೆ ಅಕ್ಕಿ ತವುಡು ಸೊಪ್ಪುಗಳಷ್ಟೇ, ಹುಲ್ಲು ಸೊಪ್ಪು ಅಷ್ಟೇ ಹಾಕಿ ಬೆಳೀತೀವಿ. ತುಂಬಾ ಚೆನ್ನಾಗಿರ್ತದೆ ಸರ್. ತಕೊಂಡು ಹೋದವರೆಲ್ಲ ಹೇಳ್ತೀವಿ, ಯಾವಾಗ ಹಂದಿ ಕುಯ್ತೀರಾ, ಯಾವಾಗ ಹಂದಿ ಕುಯ್ತೀರಾ ಅಂತ ಕೇಳ್ತಾ ಇರ್ತೀವಿ. ಅಂದ್ರೆ ಒಂದು ಹಂದಿಯಿಂದ ಎಷ್ಟು ದುಡ್ಡು ಸಿಕ್ಕಂತಾಯ್ತು ಹೋದ ವರ್ಷ? ಹೋದ್ರೆ ಸುಮಾರು 29,000 ರೂಪಾಯಿ ಸಿಕ್ತಿತ್ತು. ಮರಿ ಇದ್ದಾಗ ತೆಗೆದುಕೊಂಡು ಬಂದಿದ್ರಾ ಅಥವಾ ನಿಮ್ಮಲ್ಲೇ ಹುಟ್ಟಿದ್ದ ಮರಿ? ಸರ್, 2,500 ರೂಪಾಯಿ ಕೊಟ್ಟ ಮರಿ ತಂದಿದ್ದೆ ನಾನು. 2,500 ರೂಪಾಯಿ ಎಷ್ಟು ತಿಂಗಳಲ್ಲಿ ಅದು ಬೆಳೆದು ನಿಮಗೆ ಅಷ್ಟೊಂದು ದುಡ್ಡು ಕೊಡ್ತೀವಿ? ಅದು 1 ವರ್ಷ 7 ತಿಂಗಳಾಗಿತ್ತು ಸರ್. ಮತ್ತೆ ಅದ್ರ ಮೇಲೆ ಹೋದ ಆಗಸ್ಟ್ ಅಲ್ಲಿ ತಂದಿದ್ದೀನಿ, 2 ಇದೆ, ಒಂದ್ ಹೆಣ್ಣು ಒಂದ್ ಗಂಡು, ಅದು ಒಂದ್ 50-60 ಕೆಜಿ ಬರ್ಬೋದು ಸರ್. 50 ಕೆಜಿ ಅಂದ್ರೆ 10,000 ರೂಪಾಯಿ ಅಲ್ವಾ? ನೀವು ಸಾಮಾನ್ಯವಾಗಿ ನಾವು ಬೆಲೆ ಕಟ್ಟೋದಿಲ್ಲ, ಹೇಳ್ಬಾರ್ದು. ಕೆಲವರು ಹೇಳ್ತಾರೆ ಅದ್ರ ಮುಂದೆ ಬೆಲೆ ಹೇಳ್ಬಾರ್ದು ಹಾಗೆ ಅಂತೇಳಿ, ಅದರ ಏನಿಲ್ಲ, ಅದ್ರ ಮನಸ್ಸಲ್ಲಿ ಗ್ರಹಿಸಿದೆ. ಹೌದೌದು, ಅಲ್ಲ ಯಾವ್ದೇ ಆಗ್ಲಿ ಒಂದ್ ಲೆಕ್ಕಾಚಾರನು ಇರ್ಬೇಕು. ಈಗ ಒಂದೇನಂದ್ರೆ ನಾವ್ ಇದನ್ನ ಮಾಡಿದ್ರೆ ಏನು ಅನುಕೂಲ ಅನಾನುಕೂಲ ಅಂತ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಅದೇ ಸುಮ್ಮನೆ ತಿನ್ನಂತ ಗಂಜಿ, ಹಸಿಗೆ ಒಂದಿಷ್ಟು ಗಂಜಿ ತವಡು ಮಾತ್ರ ಕೊಡ್ತೀವಿ ಸರ್. ಮತ್ತೆ ಮಿಕ್ಕಿರೋದು ವೇಸ್ಟ್ ಆಗಿದೆ, ತವಡು ಅದೆಲ್ಲ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಹಾಕ್ಲಿಕ್ಕೆ ಚೆಲ್ಲುವಂತದಲ್ಲ, ಅದನ್ನೇ ನಮ್ಮ ವೇಸ್ಟ್ ಗಳನ್ನ ಹಾಕಿ ಸ್ವಲ್ಪ ಹುಲ್ಲುಗಿಲ್ಲ ಹಾಕೋದು ನಮ್ದು ಒಂದೊಂದು ಕೆಲಸ ಆಗುತ್ತೆ. ಮತ್ತೆ ಗೂಡು ಕ್ಲೀನ್ ಮಾಡೋದು ಅದೊಂದಷ್ಟು ಕೆಲಸ, ಅದು ಮಾಡೋದು ಗೊತ್ತಾಗಲ್ಲ. ಒಂದು ಗಳಿಗೆ ಹೋಗಿ ಮಾಡಿ ಹೋಗಿ ಬಂದು ಬಿಡ್ತೇವೆ. ಅದು ಪಳಗಿದ್ರೆ ಯಾವ್ದು ಕಷ್ಟ ಅಲ್ಲ. ಈಗ ಹಂದಿಯ ಮಲಮೂತ್ರ ಏನಿದೆಯೋ ಅದು ಒಳ್ಳೆ ಗೊಬ್ಬರ ಅಂತ ಹೇಳ್ತಾರಲ್ವಾ? ಗೊಬ್ಬರ ಆಗುತ್ತೆ ಸರ್, ನಾವು ಅದನ್ನ ಅಡಿಕೆ ಗಿಡಕ್ಕೆ ಕಾಫಿ ತೋಟಕ್ಕೆಲ್ಲ ಹಾಕ್ತೀವಿ ಸರ್. ಹಾಗೆ ಕೋಳಿಗಳನ್ನು ಇಟ್ಕೊಂಡಿರ್ತಾರೆ ಯಾವಾಗ್ಲೂ? ಕೋಳಿ ಯಾವಾಗ್ಲೂ ಇದೆ ಸರ್. ಎಷ್ಟು ಕೋಳಿ ಇರ್ತಾವ? ಕೋಳಿ ಮೊಟ್ಟೆಗಳು, ನಾವಿನ ಮೊಟ್ಟೆ ಎಲ್ಲ ಅಂಗಡಿಯಿಂದೆಲ್ಲ ದುಡ್ಡು ಕೊಡ್ತಾರಲ್ಲ ಸರ್, ನೆಂಟರು ಬಂದಾಗ ಸರ್ ನಮ್ಗೆ ಏನಾದ್ರು ಬೇಕಾದಾಗ ಕೋಳಿ ಕುಯ್ಲಿಕ್ಕೆ ಮಾಡ್ಲಿಕ್ಕೆ ತಿನ್ಲಿಕ್ಕೆಲ್ಲ ನಾವೇನು ಅಂಗಡಿಯಿಂದೆಲ್ಲ ತರೋದು ಕಡಿಮೆ. ಹೌದು, ಒಂದು 10-20-30 ತನಕ ಕೋಳಿಗಳು ಇರ್ತಾವ ನಿಮ್ಮಲ್ಲಿ? ಇದೆ ಇದೆ ಸರ್, ಈಗಲೂ ಇದೆ ಸರ್. ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ ಅಮ್ಮ? ನಾನ್ ಚಿಕ್ಕವಳಗಿದ್ದಾಗ ಕೇಳ್ತಾ ಇದ್ದೆ ಸರ್, ಅಲ್ಲಿ ಅಪ್ಪನ ಮನೇಲಿ ಇರೋವಾಗ. ಈಗ ಅದನ್ನೇ ಮೇಕಾದಂತ ವಿಷಯ ತಕೊಳ್ತೀನಿ, ಮನೇಲಿ ಇರೋ ಟೈಮ್ ಅಲ್ಲಿ ಮಾತ್ರ ರೇಡಿಯೋ ಕೇಳ್ಕೊಳ್ತೀನಿ ಸರ್. ಧನ್ಯವಾದ ಅಮ್ಮ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಬೆಟ್ಟಗೇರಿ ಆವಂದೂರಿನ ಕಡ್ಯಾದ ಪಾರ್ವತಿ ಅವರೊಡನೆ ಅವರ ಕೃಷಿ ಕುರಿತು ನಾವು ನಡೆಸಿದ ಸಂವಾದವನ್ನ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ: ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಇತಿಹಾಸ ವಿಭಾಗ ಇವರ ಸಹಯೋಗಲಿ ಕೊಡಗು ಜಿಲ್ಲೆನ ಪರಂಪರೆ ಕುರಿತು ವಿಚಾರ ಸಂಕಿರಣ ಇಂದು ಮಡಿಕೇರಿ ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸಭಾಬಾಡಿಲಿ ನಡೆತು. ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೋಡೀರ ಲೋಕೇಶ್ ಮುಣ್ಣಪ್ಪ ಅವರು ಮಾತಾಡಿ, ಇತಿಹಾಸ ಪರಂಪರೆ ತಿಳಿದು ಬರೀ ಹಿಂದಿನ ಹೆಜ್ಜೆ ಗುರುತಲ್ಲ, ಮುಂದೆ ಹೋಗಿ ದಾರಿ ಮಾಡಿಕೊಡುವ ಪ್ರೇರಣಾ ಶಕ್ತಿ ಇತಿಹಾಸ ತಿಳಿದು ಪಾರಂಪರಿಕವಾಗಿ ನಮ್ಮೊಳಗಿನ ಆಧಾರ ಶಕ್ತಿ ಸಂಗ್ರಹಿತ ಶಕ್ತಿ ಅಂತ ಹೇಳ್ದು. 1942 ಸ್ಥಳೀಯರಿಗೆ ಮುಖ್ಯ ಆಯುಕ್ತರಾಗುವ ಅವಕಾಶ ಕೊಟ್ಟಿದ್ದು, ನೇಮಕ ಆಗಿರುವ ಪ್ರತಿಯೊಬ್ಬ ಆಯುಕ್ತರು ಸಹ ಕೊಡಗು ಅಭಿವೃದ್ಧಿಗೆ ತಮ್ಮ ಕೊಡುಗೆ ಕೊಟ್ಟಳು ಅಂತ ತಿಳಿಸಿದರು. ಈ ಹೊತ್ತಲ್ಲಿ ಇಲಾಖೆನ ಕ್ಯೂರೇಟರ್ ಬಿಪಿ ರೇಖಾ, ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಜಗತ್ತಿಮ್ಮಯ್ಯ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಕೊಡ್ತಿರುವ ಮೂಲ ದಾಖಲೆಗಳಾದ ಆರ್ಟಿಸಿ, ಅಟ್ಲಸ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನ ರೈತರ ಮನೆ ಬಾಗಿಲಿಗೆ ಪುಕ್ಸಟೆ ಕೊಡಿಕೆ, ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಯೋಜನೆ ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ತಾಲೂಕು ಮಕ್ಕಂದೂರಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವೇತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಳು. ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವು ರಾಜ್ಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಚಾಲನೆ ಕೊಟ್ಟವೆ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಾಸಕರು, ಸ್ಥಳೀಯ ಪ್ರತಿನಿಧಿಗ ಹಿಂಗೆ ಸುಮಾರು ಕಡೆಯು ಭಾಗವಹಿಸುವೆ. ಕಂದಾಯ ಸಿಬ್ಬಂದಿಯಾದ ಗ್ರಾಮ ಸಹಾಯಕರು, ಗ್ರಾಮ ಲೆಕ್ಕಿಗರು, ತಹಶೀಲ್ದಾರ್, ಉಪ ತಹಶೀಲ್ದಾರ್ ಸೇರಿದಂಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಜಿಲ್ಲೆಯಲ್ಲಿರುವ ರೈತ ಕುಟುಂಬಗಳಿಗೆ ಕಂದಾಯ ದಾಖಲೆಗಳನ್ನ ತಲುಪಿಸಿಗೆ ಕ್ರಮ ವಹಿಸುವೆ. ತಲುಪಿಸಿಗೆ ಸಾಧ್ಯ ಆಗದ ರೈತರಿಗೆ ಇದೇ March 21-26 ಮುಟ್ಟ ಅಟಲ್ ಜಿ ಸ್ನೇಹಿ ಕೇಂದ್ರದಲ್ಲಿ ಪುಕ್ಸಟೆಯಾಗಿ ದಾಖಲೆಗಳನ್ನ ಹಂಚಿಗೆ ಕ್ರಮ ಕೈಗೊಂಡವೆ ಅಂತ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಕೊಡಗು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಪೈಪೋಟಿ ನಾಳೆ ಮತ್ತು ನಾಡ್ದ ಆದಿತ್ಯವಾರ ಮಡಿಕೇರಿ ಪಾಟಣ ಜಂಡಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ನಡೆದಿದೆ. ನಾಳೆ ಹೊತ್ತಾರೆ 10:30 ಉದ್ಘಾಟನಾ ಜಂಬರ ನಡೆದಿದೆ. ಈ ಹೊತ್ತಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್, ಕೆಜಿ ಬೋಪಯ್ಯ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಮೂರ್ನಾಡು ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ನಾಪೋಕ್ಲು ಫೀಡರ್ಗಳಲ್ಲಿ ತುರ್ತು ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10:00 ಹಿಂಬತ್ತು 5:00 ಮುಟ್ಟ ನಾಪೋಕ್ಲು ಟೌನ್, ಬೇತು, ಹೊದವಾಡು, ಹಳೆ ತಾಲೂಕು, ಕಲ್ಲುಮೊಟ್ಟೆ, ಮೋಟೇರಿ, ಕೊಳಕೇರಿ ಮತ್ತು ಸುತ್ತಮುತ್ತ ವ್ಯಾಪ್ತಿನ ಪ್ರದೇಶಗಳಲ್ಲಿ ಕರೆಂಟ್ ಇರದಲ್ಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕಡಗದಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಕಡಗದಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಹೊಸ ಕಾಂಬರೇನ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 11:00 ಕಡಗದಾಳು ಕ್ಲೋಸ್ ಬಂದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ನಾಳೆ ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದೇತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ತಿಳಿಸಿದಳು. ಎಲ್ಲ ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ, ಬ್ಯಾಂಕ್ಗಳಿಗೆ, ಹಣಕಾಸು ಸಂಸ್ಥೆಗಳಿಗೆ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ರಾಜಿ ಸಂದಾನಲ್ಲಿ ತಮ್ಮ ಪ್ರಕರಣಗಳನ್ನ ಲೋಕ ಅದಾಲತ್ಲಿ ಪರಿಹರಿಸಿಕೊಳ್ಳಿಕೆ ಇದೊಂದು ಒಳ್ಳೆಯ ಅವಕಾಶ ಆಗಿದ್ದು ಇದನ್ನು ಬಳಸಿಕೊಳ್ಳುವಂಗೆ ಅವು ತಿಳಿಸಿದಳು. ಮಡಿಕೇರಿ ಉಪ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ತೊಂದರೆ ತಾಪತ್ರೆಗಳನ್ನ ಪರಿಹರಿಸುವ ಸಭೆ ಇದೇ ತಾರೀಕು March 15 ಹೊತ್ತಾರೆ 11:00 ಮಧ್ಯಾಹ್ನ 12:00 ಮುಟ್ಟ ಹಂಗೆ ವಿರಾಜಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಅಂದೇ ಮಧ್ಯಾಹ್ನ 3:00 ಹಿಂಬತ್ತು 4:00 ಮುಟ್ಟ ಸೆಸ್ಕ್ ಇಇ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ಮತ್ತು ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿನ ಸಾರ್ವಜನಿಕರು ಕರೆಂಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳಕ್ಕಂತ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಈ ಅವಕಾಶನ ಉಪಯೋಗಿಸಿಕೊಳ್ಳುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಮಾರ್ಚ್ ದಂಡಾಂಗ ಮರಣಪಟ್ಟ ಅರಮಣ ಮಾಡ ಅಯ್ಯಪ್ಪ ಸನ್ನಿ ಅಯ್ಯಂಗಳಮಾದ ಕಾರ್ಯತ್ನ ಇದೇ ತಿಂಗಳ 13 ನಾರಾಚ ಪೊಲಕ 12:30 ಮೈಸೂರು ನಜರ್ಬಾದ್ರ ಆಲಿವ್ ಗಾರ್ಡನ್ ವಿಂಡ್ ಫ್ಲವರ್ ರೆಸಾರ್ಟ್ ನಡ್ತುವ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರೋನುಂದು ಅಂಡ ಪೊಣ್ಣು ಅರಮಣ ಮಾಡ ಪುಷ್ಪ ಅಯ್ಯಪ್ಪ, ಮೋವ ನಮಿತಾ, ಮೋಮೋ ಅಮಿತ್ ಕುಟುಂಬ ಕಾರ ಕಟ್ಟಣಿತ. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ರೀ, ನಮ್ ಮಗಳ ಮದ್ವೆ ಇಷ್ಟೊಂದು ಕಲರ್ಫುಲ್ ಆಗಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ಅವರಿಗೆ ಹೇಳ್ಬೇಕು. ಹೌದು, ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ನಲ್ಲಿ ಖರೀದಿಸಿದ ಮದುವೆ ಬಟ್ಟೆಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇರುವಂತಹ ಬಟ್ಟೆಗಳ ಸೆಲೆಕ್ಷನ್, ಕ್ವಾಲಿಟಿಯಲ್ಲಾಗ್ಲಿ ಬೆಲೆಯಲ್ಲಾಗ್ಲಿ ದ ಬೆಸ್ಟ್. ಹ್ಯಾಪಿ ವೆಡ್ಡಿಂಗ್, ಆಲ್ವೇಸ್ ಬಿ ಹ್ಯಾಪಿ. ಮಟ್ಟನೂರ್ ಮತ್ತು ಕಲ್ಲಾಚಿ. ಮೈಸೂರಿನ ಸಿಗ್ಮಾ ಆಸ್ಪತ್ರೆಯ ಹಿರಿಯ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಸೋಮಣ್ಣ ಡಿಎನ್ ಅವರು ಪ್ರತಿ ಶುಕ್ರವಾರ ಬೆಳಿಗ್ಗೆ 10-12 ಗಂಟೆಯವರೆಗೆ ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 2-4 ಗಂಟೆಯವರೆಗೆ ಮಡಿಕೇರಿ ವೈವಸ್ ಆಸ್ಪತ್ರೆಯಲ್ಲೂ ಲಭ್ಯರಿರುತ್ತಾರೆ. ಕಿಡ್ನಿ, ಮೂತ್ರ, ಜನನೇಂದ್ರಿಯ ಸಮಸ್ಯೆ ಅಥವಾ ಯೂರಾಲಜಿಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9845600050. ಗೋಣಿಕೊಪ್ಪ ಸಮೀಪದ 60 ಗ್ರಾಮದ ಶ್ರೀ ಕಾಡ್ಲಯ್ಯಪ್ಪ ದೇವರ ವಾರ್ಷಿಕ ಉತ್ಸವ ಇದೇ 12 ಮತ್ತು 13 ನಡೆಯಲಿದೆ. 12 ಶನಿವಾರ ಸಂಜೆ 5 ಗಂಟೆಗೆ ತಕ್ಕರ ಮನೆಯಿಂದ ಭಂಡಾರ ಇಳಿಯುವುದು, 13 ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಶ್ರೀದೇವರು ಬೆಂಕಿ ಕೊಂಡ ಹಾಯುವುದು, ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ಕಾಡ್ಲಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಕೋರಿದ್ದಾರೆ. ಮೈತಾಡಿ ಗ್ರಾಮತ್ರ ಶ್ರೀ ಬೊಳ್ಳಿಬಿಲ್ಲು ಅಯ್ಯಪ್ಪ ದೇವರ ಕಾಲ್ತ್ರ ನಮ್ಮೆ ಇದೇ 14 14 ಯಜ್ಞನಡ್ಪ, 14 ಪಟ್ಟಣಿ, 15 ಬಲ್ಯನಮ್ಮೆ, 16 ದೇವಕುಳಿಪೋ, 17 ಶುದ್ಧ ಕಲಶ. ಪ್ರತಿದಿನ 3 ಅನ್ನ ಸಂತರ್ಪಣೆ ಉಂಡು. ಊರು ನಾಟಕಾರ ಬಿಂದು ಚಂಗಾದ್ಯ ಭಕ್ತ ಮಹಾಜನ ಬಂದಿತ್ತು ದೇವರ ಆಶೀರ್ವಾದ ಪಡೆದು ಉಣ್ಣುಂದು ಅಧ್ಯಕ್ಷೋಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತ್ತು. ಕಣ್ಣಿನ ಎಲ್ಲಾ ಚಿಕಿತ್ಸೆಗಳು ಈಗ ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಉತ್ಕೃಷ್ಟ ತಂತ್ರಜ್ಞಾನ, ನುರಿತ ತಜ್ಞರು. ಸಂಪರ್ಕಿಸಿ ಈಕ್ಷಾ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಹತ್ತಿರ, ಮಡಿಕೇರಿ. ಕಾಲ್ 9481482114. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರ್ ಮತ್ತು ಕಲ್ಲಾಚಿ. ಹಲೋ ಕಿಡ್ಸ್, ವಿರಾಜಪೇಟೆ ಶಾಖೆ. ನಮ್ಮಲ್ಲಿ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG ಹಾಗೂ UKG ತರಗತಿಗಳಿಗೆ 2022-23 ಸಾಲಿಗೆ ಅಡ್ಮಿಷನ್ಸ್ ಆರಂಭಗೊಂಡಿದೆ. ಸಂಪರ್ಕಿಸಿ ಹಲೋ ಕಿಡ್ಸ್ ನಿಯರ್ ಕೊಡವ ಸಮಾಜ, ವಿರಾಜಪೇಟೆ. ಕಾಲ್ 9972654265. ಹಲವು ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್, ಸೆರಾಮಿಕ್ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್, GVT ವೆಟ್ರಿಫೈಡ್ ಟೈಲ್ಸ್, ಕರ್ನಾನ್ ಮ್ಯಾಟ್ರೆಸ್, ಸೆರಾ ಅಂಡ್ ಹಿಂಡ್ವೇರ್ ಸ್ಯಾನಿಟರಿ, SS ಬಾತ್ ಫಿಟ್ಟಿಂಗ್ಸ್, ಶಿಂಗಲ್ಸ್, ಮಾಡ್ಯುಲರ್ ಕಿಚನ್, ಟ್ರಾನ್ಸಿಯಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಲಭ್ಯ. ಸಮಯ ಹಾಗೂ ಹಣ ಉಳಿತಾಯ ಮಾಡಿ ನಿಮ್ಮ ಹತ್ತಿರದಲ್ಲೇ ಖರೀದಿಸಿ. ಟ್ರಾನ್ಸಿ, ಪನಂಬೆಟ್ ರೋಡ್, ಗೋಣಿಗುಪ್ಪಲ್. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ಗೆ ಭೇಟಿ ನೀಡಿ. ಸೇವಾ ಮಾಹಿತಿ: ನಿಟ್ಟೂರು ಕಾರ್ಮಾಡು ನಿವಾಸಿ ಮುಕ್ಕಾಟಿರ ಪೌತಿ ಪೊನ್ನಪ್ಪ ಐಂಗಡ ಪೊಣ್ಣು ಪಾರ್ವತಿ ಇಂದು ಮರಣಪಟ್ಟಿತು. 55 ವಯಸ್ಸದ ಪಾರ್ವತಿ ಐಂಗಡ ತಾಮನೆ ತೀತಿರ ಹುದಿಕೇರಿ. ಆಖರಿ ಕಾರ್ಯ ನಾಳೆ ಪೊಲಕ 11 ನಿಟ್ಟೂರು ಕಾರ್ಮಾಡು ಗ್ರಾಮತ್ರ ಸ್ವಂತ ಮನೆಯಲ್ಲೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ರಾದನೆಲು ಸಾರ್ವಜನಿಕಂಕ ಕೊಡ್ತಣ್ಣುಳ್ಳ ಮೂಲ ದಾಖಲೆಯಾನ ಪಹಣಿ ಅಟ್ಲಾಸ್ ಆದಾಯ ಪಿಂಜ ಜಾತಿ ಪ್ರಮಾಣ ಪತ್ರತ್ನ ರೈತಂಗಡ ಮನೆಗೆ ಬಣ್ಣ ಎತ್ತಿಚಿಡುವಕ್ಕೆ ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಅನ್ನುವ ಯೋಜನೆಯನ್ನ ಏರ್ಪಾಡು ಮಾಡಿತು. ಈ ಕಾರ್ಯಕ್ರಮಕ್ಕೆ ನಾಳೆ ಪಲಕ 10 ಮಡಿಕೇರಿ ತಾಲೂಕರ ಮಕ್ಕಂದೂರ್ಲು ಚಾಲನೆ ಕೊಡಪಂದು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ರೆಂಗ ಅರಿಚಿಟ್ಟಿತು. ಮಡಿಕೇರಿದ ತಾಂಡ ಕಚೇರಿರ ಸಭಾಬಾಡಲು ಸುದ್ದಿಗೋಷ್ಠಿಯಲ್ಲಿ ತಕ್ಪರಂದ ಹಿಂಗ ನಾಳೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೆಂಗ ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಚಿಕ್ಕಬಳ್ಳಾಪುರತ್ತು ಚಾಲನೆ ಕೊಡಪ. ಈ ನಿಟ್ಟಲು ಇಲ್ಲಿಯೂ ಕಾರ್ಯಕ್ರಮಕ್ಕೆ ಮೊಳಿಯಿಡುವ ಶಾಸಕಂಗ ಇಲ್ಲಿತ್ರ ಜನಪ್ರತಿನಿಧಿಯ ಕೂಡ್ನನಿಕೆ ಮುಖ್ಯಪಟ್ಟೆಯಂಗ ಕೂಡಿಯಾಡುವ ಕಂದಾಯ ಸಿಬ್ಬಂದಿಗಳನ್ನ ಗ್ರಾಮ ಸಹಾಯಕಂಗ ಗ್ರಾಮ ಲೆಕ್ಕಿಗಂಗ ಕೂಡ್ನನಿಕೆ ಎಲ್ಲಾರನ್ನೂ ಕೂಟಿಯಂಡು ಜಿಲ್ಲೆರ ಎಲ್ಲಾ ರೈತ ಕುಟುಂಬಕ್ಕೆ ಕಂದಾಯ ದಾಖಲೆನೆ ಎತ್ತಿಚಿಡುವಕ್ಕೆ ಕ್ರಮ ಇಡ್ತವಾ ಅಂದಣುಚಿ. ಕೊಡಗು ಜಿಲ್ಲೆಯಲ್ಲಿ ಇಕ್ಕಿಕ್ಕ ಒಂಟಿ ಪೊಮ್ಮಕ ವಾಸವುಳ್ಳ ಮನೆನ ಗುರಿ ಬೆಚ್ಚೆಂಡು ದರೋಡೆ ಮಾಡಿಯುಳ್ಳ ಪ್ರಕರಣ ಏರ ಆಯನುಂಡು ಈಣ ಮೀದ ನಿಗಾ ಬೆಪ್ಪಕ್ಕ ಪೊಲೀಸ್ ಇಲಾಖೆ ವಿಶೇಷ ಕ್ರಮ ಕೈಕಟ್ತಂಡಿತು. ಒಂಟಿ ಮನೆ ಪಿಂಜ ಪೊಮ್ಮಕ್ಕ ಬದುಕು ನೀಸಿಯಂಡುಳ್ಳ ಮನೆರ ಮಾಹಿತಿನ ಕೂಟಿ ಬೆಚ್ಚಿತು. ಗ್ರಾಮ ಗಸ್ತು ವ್ಯವಸ್ಥೆ ಮಾಡಿತು. ಮನೆಗೆ ಸಿಸಿ ಕ್ಯಾಮರಾ ಬೆಪ್ಪಕ್ಕ ಸೂಚನೆ ಕೊಡ್ತಿತ್ತು. ಅಲ್ಲತೆ ಒಂಟಿ ಮನೆಯಲ್ಲಿ ವಾಸವುಳ್ಳ ಎಂಗಡ ಪಕ್ಕ ತೋಕು ಉಂಡೆಂಗಿ ಅದನ್ನು ಉಪಯೋಗಿಸಿಡುವಕ್ಕೆ ಅರಿವಿಕೆ ಕೊಡ್ತಿತ್ತು ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅಣ್ಣಿತು. ವಿಧಾನ ಪರಿಷತ್ತಲ್ಲಿ ಸದಸ್ಯ ವೀಣಾ ಅಚ್ಚಯ್ಯಂಗ ಕೊಡಗು ಜಿಲ್ಲೆಯಲ್ಲೂ ಪೊಂಗಳೆ ಇಪ್ಪ ಒಂಟಿ ಮನೆಯ ಮೇಲೆ ಗೊತ್ತಿಲ್ಲ ತೈಂಗಳುಂಡು ದಾಳಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟನಕ್ಕೆ ಸರ್ಕಾರತ್ನ ಕೇಟ ಪ್ರಶ್ನೆಗೆ ಉತ್ತರ ಕೊಡುತ್ತ ಗೃಹ ಸಚಿವಂಗ ಕೊಡಗು ಜಿಲ್ಲೆಯಲ್ಲುಳ್ಳ ಪೊರರಾಜ್ಯ ತ್ರಯಂಗಡ ಮೇಲೆ ನಿಗಾ ಬೆಪ್ಪಕ ಬೋಂಡಿಯಾನ ಕ್ರಮ ಎಡ್ತಂಡಿತು ಅಣ್ಣಚಿ. ಅನ್ನನೆ ಕೊಡಗು ಜಿಲ್ಲೆಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕಾಫಿ ತೋಟದಲ್ಲಿ ಕಟ್ಟಡ ಹೋಮ್ಸ್ಟೇ ರೆಸಾರ್ಟ್ ಪಣಿಕೆ ಕೂಲಿ ಕಾರ್ಮಿಕಗಳ ಕಾಕೆಬಪ್ಪ ಸಂದರ್ಭದ ಕಾರ್ಮಿಕಗಳ ಗುರುತರ ಚೀಟಿನ ಪಿಂಜ ಫೋಟೋ ಕಾಯಂ ಅಡ್ರೆಸ್ ಉಳ್ಳ ಮಾಹಿತಿನ ಪೊಲೀಸ್ ಸ್ಟೇಷನ್ಗೆ ಕಡ್ಡಾಯಿತು ಕೊಡಕೊಂಡು ಮಾಲೀಕಂಗೆ ಸೂಚನೆ ಕೊಡ್ತಿತ್ತು. ನಾಳೆ ಪಿಂಜ ಮತ್ತೊಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಸರ್ಕಾರಿ ನೌಕರಂಗಡ ಸಂಘತ್ರ ಜಿಲ್ಲಾ ಶಾಖೆರ ಆದನಲ್ಲಿ ಕಳಿಕೂಟ ಏರ್ಪಾಡು ಮಾಡಿತ್ತೆಂದು ಶಾಖೆರ ಅಧ್ಯಕ್ಷ ಶ್ರೀನಿವಾಸ ರೈಂಗ ಅರಿಚಿಟ್ಟಿತು. ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರದ ನಿರ್ದೇಶನ ಕೊತ್ತನಕ್ಕೆ ನಾಳೆ ಜಿಲ್ಲೆಯ ಎಲ್ಲಾ ನ್ಯಾಯಾಲಯದ ರಾಷ್ಟೀಯ ಲೋಕ ಅದಾಲತ್ ನಡಪಂದು ಪ್ರಧಾನ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳಾದ ಭೀಮರಾವ್ ಜಿನರಾಳಕರ್ ಲಗಮಪ್ಪ ಅರಿಚಿಟ್ಟಿತು. ಈ ಅದಾಲತ್ಲು ಸುಮಾರು ಪ್ರಕರಣತ್ನ ಕಾನೂನು ಸೇವಾ ಪ್ರಾಧಿಕಾರದ ಆದನಲ್ಲಿ ತೀರ್ಮಾನ ಮಾಡುವ ಎಲ್ಲಾ ಸಾರ್ವಜನಿಕಂಕ ಕಕ್ಷಿದಾರಂಕ ಬ್ಯಾಂಕ್